ಈ ವರದಿ ಪ್ರಸಾರವಾಗುವುದು. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ ಈ ಕುರಿತಾಗಿ ಡಾಕ್ಟರ್ ರಮೇಶ್ ಬಿ ಕೆ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಹಾಗೂ ಕೃಷಿ ಗೀತೆಗಳನ್ನು ಕೇಳುವಿರಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ರೈತ ಬಾಂಧವರೇ, ಈಗ ಕೇಳಿ ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಬಿ ರಮೇಶ್ ಬಿ ಕೆ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಕೋಳಿ ಸಾಕಾಣಿಕೆ, ಅದು ಒಂದು ಉದ್ಯಮವಾಗಿ ಎಲ್ಲ ಕಡೆ ಬೆಳೀತಾ ಇದೆ. ಗ್ರಾಮೀಣ ಭಾಗದಲ್ಲಿ ರೈತರು ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವರು ಸಹಿತ ಮನೆಗಳಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡಿಕೊಂಡು ಒಂದು ಸಣ್ಣ ವಾರದ ಒಂದು ಆರ್ಥಿಕ ಆದಾಯವನ್ನು ಅದರಿಂದ ಉತ್ಪಾದನೆ ಮಾಡುವಂಥ ಒಂದು ಕೆಲಸವೂ ಸಹಿತ ನಡೀತಾ ಇರ್ತದೆ. ಈ ಕೋಳಿ ಸಾಕಾಣಿಕೆಯಲ್ಲಿ ಬೇಸಿಗೆಯ ಕಾಲಘಟ್ಟದಲ್ಲಿ ಇದನ್ನು ಹೇಗೆ ನಿರ್ವಹಿಸಬೇಕು, ಅಲ್ಲಿ ಬರುವಂಥ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಇವತ್ತು ನಮಗೆ ಮಾಹಿತಿಯನ್ನು ಮಾಡ್ಕೊಳ್ಳಿಕ್ಕೆ ನಮ್ಮ ಮುಟ್ಟಿದ್ದಾರೆ ಡಾಕ್ಟರ್ ರಮೇಶ್ ಬಿ ಕೆ ಅವರು. ಡಾಕ್ಟರ್ ರಮೇಶ್ ಬಿ ಕೆ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ, ರೈತ ಬಾಂಧವರಿಗೂ ಸಹ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. ಡಾಕ್ಟ್ರೇ, ಬಹಳ ಮುಖ್ಯವಾಗಿ ಕೋಳಿ ಉದ್ಯಮ, ಅದು ಒಂದು ಚಿಕ್ಕದಿರಲಿ ದೊಡ್ಡದಿರಲಿ, ಎಷ್ಟೋ ಸಣ್ಣ ಪುಟ್ಟ ಕುಟುಂಬಗಳಿಗೂ ಸಹಿತ ಒಂದು ಆರ್ಥಿಕ ಆದಾಯದ ಉತ್ಪನ್ನವನ್ನ ಮಾಡಿಕೊಡೋದ್ರಲ್ಲಿ ಅದು ನಿರತವಾಗಿದೆ. ಬಹಳ ಮುಖ್ಯವಾಗಿ ಬೇಸಿಗೆಯಲ್ಲಿ ಈ ಕೋಳಿಗಳ ಉತ್ಪಾದನೆ ಕುಂಠಿತವಾಗುತ್ತೆ ಅನ್ನುವಂಥ ಮಾತುಗಳು ಸಹಿತ ಕೇಳಿಬರುತ್ತೆ ಇರ್ತದೆ. ಇದು ನಿಜನಾ ಅಥವಾ ಇದಕ್ಕೆ ಕಾರಣಗಳೇನು? ಹಾಗಿದ್ರೆ ಆ ರೀತಿ ಕುಂಠಿತವಾಗೋದಕ್ಕೆ ಕಾರಣ ಏನು ಅಂತ? ಬಹಳ ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಕ್ಕಂಥ ರೈತರಿಗೆ ಬೇಸಿಗೆ ಕಾಲ ಬಂದ ತಕ್ಷಣ ಅವರು ಚಿಂತಿತರಾಗ್ತಾರೆ. ಕಾರಣ ಆ ಟೈಮಲ್ಲಿ ಅದು ಮಾಂಸದ ಕೋಳಿ ಇರಲಿ ಮೊಟ್ಟೆ ಕೋಳಿಗಳಿರಲಿ, ಅವುಗಳಲ್ಲಿ ಉತ್ಪಾದನೆ ಕಡಿಮೆ ಆಗೋದನ್ನ ನಾವು ಗಮನಿಸ್ತೇವೆ. ಅದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಅಂತ ಹೇಳಿದ್ರೆ ಕೋಳಿಗಳ ದೇಹದ ಉಷ್ಣತೆ 42°C ಇರುತ್ತೆ. ಈಗ ನಮ್ಮ ದೇಹದ ಉಷ್ಣತೆ ಅಂದರೆ ಮನುಷ್ಯರ ದೇಹದ ಉಷ್ಣತೆ 37°C, ಕೋಳಿಗಳ ದೇಹದ ಉಷ್ಣತೆ 42°C, ಅಂದರೆ ಸುಮಾರು 5 ಡಿಗ್ರಿಗಳ ವ್ಯತ್ಯಾಸ ಇದೆ. ಹಾಗಾಗಿ ಬೇಸಿಗೆಯ ಸಂದರ್ಭದಲ್ಲಿ ವಾತಾವರಣದ ಒಂದು ತಾಪಮಾನ ಹೆಚ್ಚಾದಾಗ ಅವುಗಳು ಇನ್ನಷ್ಟು ಕಷ್ಟಪಡ್ತಕ್ಕಂಥ ಸಂದರ್ಭಗಳನ್ನು ನಾವು ನೋಡ್ತೇವೆ. ಹಾಗಾಗಿ ಈ ವಿಷಯವನ್ನು ಗಮನದಲ್ಲಿಟ್ಟಾಗ ಕೋಳಿಗಳು ಬೇಸಿಗೆಯ ಸಂದರ್ಭದಲ್ಲಿ ಹೆಚ್ಚು ತೊಂದರೆಗೊಳಬಾಗ್ತವೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಆಮೇಲೆ ಇನ್ನೊಂದು ವಿಷಯವನ್ನು ನಾವು ಹೇಳ್ತೀವಿ, ಅವುಗಳಿಗೆ ಒಂದು ಹಿತಕರವಾದಂಥ ಉಷ್ಣತೆ, ಯಾವ ಸಂದರ್ಭದಲ್ಲಿ ಅವು ಬೆಸ್ಟ್ ಪರ್ಫಾರ್ಮ್ ಮಾಡ್ತವೆ, ಅವುಗಳು ಆರೋಗ್ಯವಾಗಿರ್ತವೆ, ಬೆಳವಣಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ ಕೋಳಿಗಳಿಗೆ ಅದು 13-24°C. ಆ ಒಂದು ವಾತಾವರಣದಲ್ಲಿ ಅದು ಮೊಟ್ಟೆ ಕೋಳಿಗಳಿರಲಿ ಮಾಂಸದ ಕೋಳಿಗಳಿರಲಿ ತಮ್ಮ ಏನು ಒಂದು ಪೊಟೆನ್ಷಿಯಲ್ ಇರುತ್ತೆ ಅಷ್ಟಕ್ಕೆ ಸರಿಯಾದ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತವೆ. ಮಾಂಸದ ಕೋಳಿಗಳಾದ್ರೆ ನಾವು 2 ಕೆಜಿ ತೂಕ ಬರಬೇಕು ಅಂತ ಹೇಳಿದ್ರೆ ಇಷ್ಟು ವಾರದಲ್ಲಿ ಅಷ್ಟು ತೂಕ ಬರ್ತಕ್ಕಂಥದ್ದು, ಮೊಟ್ಟೆ ಕೋಳಿಗಳಾದಂತ ಸಂದರ್ಭದಲ್ಲಿ ಇಂತಿಷ್ಟು ಸಮಯದಲ್ಲಿ ಇಷ್ಟು ಮೊಟ್ಟೆಗಳನ್ನ ಇಡಬೇಕು ಅನ್ನೋದು ಈ ಒಂದು ಕಂಫರ್ಟಬಲ್ ಝೋನ್ ಅಲ್ಲಿ 24°C ವರ್ಗುನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ. ನಾವು ಹೇಳ್ತಕ್ಕಂಥದ್ದು 38°C ದಾಟಿದ್ರೆ ಅದನ್ನ ನಾವು ಕ್ರಿಟಿಕಲ್ ಝೋನ್ ಅಂತೀವಿ. ಅದನ್ನ 38°C ದಾಟಿದ್ರೆ ಕೋಳಿ ಮನೆಯ ಒಳಗೆ ಇರ್ತಕ್ಕಂಥ ತಾಪಮಾನ ಅವುಗಳು ಆರೋಗ್ಯದಲ್ಲಿ ಅನೇಕ ಏರುಪೇರುಗಳನ್ನು ಕಾಣ್ತೀವಿ. ನಾವು ಹೇಳೋದು 24 ರಿಂದ ಈ 38 ಡಿಗ್ರಿ ಮಧ್ಯದಲ್ಲೇನೆ ಪ್ರತಿ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಜಾಸ್ತಿ ಆಗಿದಾಗ್ಲೂ ಕೋಳಿಗಳಲ್ಲಿ ಅನೇಕ ವ್ಯತ್ಯಾಸಗಳನ್ನು ಕಾಣ್ತೇವೆ. ಅವುಗಳ ಆಹಾರ ತಿಂತಕ್ಕಂಥ ಪ್ರಮಾಣ ಕಡಿಮೆ ಆಗೋದು, ಅವುಗಳಲ್ಲಿ ಚಟುವಟಿಕೆಗಳಲ್ಲಿ ಇಲ್ಲದೇ ಇರೋದನ್ನ ನೋಡ್ತಕ್ಕಂಥದ್ದು, ಇದನ್ನೆಲ್ಲ ನೋಡ್ತಾ ಬರ್ತೀವಿ. ಅದು 38 ದಾಟಿದ್ರೆ ಅದು ವೆರಿ ಕ್ರಿಟಿಕಲ್, ಕೆಲವೊಮ್ಮೆ ಸಾವು ಸಹ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಆದ್ರೆ ನೋಡಿ 38 ಹೇಳ್ತೀವಿ ನಾವು, ಇಲ್ಲಿ ಬಳ್ಳಾರಿ ಮತ್ತೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅನೇಕ ಕಡೆಗಳಲ್ಲಿ ಈ ಏಪ್ರಿಲ್ ಮೇ 40, 41, 42 ವರೆಗೂ ಹೋಗೋ ಸಾಧ್ಯತೆಗಳಿದೆ. ಈ ಸರಿ IMD ಅವರ ಪ್ರೆಡಿಕ್ಷನ್ಸ್ ಪ್ರಕಾರ ಹೆಚ್ಚು ಉಷ್ಣತೆಯನ್ನ ನಾವು ಬೇಸಿಗೆಯಲ್ಲಿ ಅನುಭವಿಸ್ತೀವಿ ಅಂತ ಭಾರತೀಯ ಹವಾಮಾನ ಇಲಾಖೆಯವರ ಪ್ರಕಾರ. ಅದು ದಕ್ಷಿಣ ಭಾರತದಲ್ಲಿ ಹೆಚ್ಚಿಲ್ಲ ಅಂತ ಹೇಳ್ತಿದ್ದಾರೆ, ಆದ್ರೂ ಸಹ ನಾವು ಈಗಿನ ಸ್ಥಿತಿಯನ್ನು ನೋಡ್ತಾ ಇದ್ರೆ ಈಗಾಗಲೇ ಬಳ್ಳಾರಿಲಿ 41 ನಾವು ತಲುಪಿದ್ದೇವೆ. ಹಾಗಾಗಿ ನೋಡಿ 38 ಹೇಳ್ದೆ ನಾನು, ಇಲ್ಲಿ 41 ಇದೆ ಹೊರಗಿನ ಒಂದು ಉಷ್ಣತೆ. ಅಂದ್ರೆ ನಾವು ಕೋಳಿ ಮನೆಯ ಒಳಗಿನ ತಾಪಮಾನವನ್ನ 38 ಒಳಗೆ ಹಿಡಿದಿಡ್ತಕ್ಕಂತಹ ಒಂದು ಸಾಹಸವನ್ನ ಪ್ರತಿಯೊಬ್ಬ ರೈತರು ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಅವರು ನಷ್ಟಕ್ಕೆ ರೆಡಿ ಆಗ್ಬೇಕಾದಂತ ಸಂದರ್ಭ ಒದಗ್ ಬರುತ್ತೆ. ಅದರಲ್ಲೂ ಈ ಬೇಸಿಗೆ ಸಂದರ್ಭದಲ್ಲಿ ಹೆಚ್ಚು ಬಿಸಿಲಿದ್ದು ತಾಪಮಾನ ಇದೆ, ಅದಕ್ಕೇನು ಕಂಟ್ರೋಲ್ ಮಾಡ್ಲಿಲ್ಲ, ಕೋಳಿಗಳು ಸಾಯೋದನ್ನ ನಾವು ನೋಡ್ತೀವಿ. ಅದರಲ್ಲೂ ಮುಖ್ಯವಾಗಿ ಈ ಬ್ರಾಯ್ಲರ್ಗಳು, ಮಾಂಸದ ಕೋಳಿಗಳು 30 ದಿನ ದಾಟದಂತ ಕೋಳಿಗಳಲ್ಲಿ ಅವುಗಳಲ್ಲಿ ಮೆಟಾಬಾಲಿಕ್ ರೇಟ್ ತುಂಬಾ ಹೆಚ್ಚಿರುತ್ತೆ. ಹೆಚ್ಚು ತಿಂತಾ ಇರ್ತವೆ, ತಿಂದಿದ್ದನ್ನ ಆಗ್ರಹಿಸಿಕೊಂಡು ಮಾಂಸದ ರೂಪದಲ್ಲಿ ಶೇಖರಣೆಗೋಸ್ಕರ ಅವು ಬೆಳವಣಿಗೆ ತೀವ್ರತರವಾಗಿರ್ತದೆ. ಅಂತ ಸಂದರ್ಭದಲ್ಲಿ ಕೋಳಿಗಳು ದಿಢೀರಾಗಿ ಸಾಯ್ತಕ್ಕಂಥದನ್ನ ನಾವು ನೋಡ್ತೇವೆ. ಈ ಸ್ಟ್ರೋಕ್ ಇಂದ ಅದನ್ನ ನಾವು ಈಟ್ ಸ್ಟ್ರೋಕ್ ಅಂತಾನೆ ಹೇಳ್ತೀವಿ. ಸಾಮಾನ್ಯವಾಗಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಿದಾಗ ಈ ಸಂದರ್ಭದಲ್ಲಿ ಈ ಮಾಂಸಖಂಡಗಳು ಕುಕ್ಕಡ ಅಪಿಯರೆನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಬೆಂದಂತಹ ರೀತಿಯಲ್ಲಿ ಇರ್ತಕ್ಕಂತಹ ಮಾಂಸಖಂಡಗಳನ್ನ ನಾವು ನೋಡ್ತೀವಿ. ಹೌದು ಹೌದು, ಅದನ್ನ ನಾವು ಈಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇದು ಸರ್ವೇ ಸಾಮಾನ್ಯ ಈ ಸಂದರ್ಭದಲ್ಲಿ. ಅದಕ್ಕೆ ಮುಖ್ಯ ಕಾರಣ ನಾವು ಕೋಳಿ ಮನೆಯ ತಾಪಮಾನವನ್ನ 38 ಡಿಗ್ರಿಗಿಂತ ಮೀರದಂತೆ ನೋಡ್ಕೊಳ್ದೇ ಇರೋದು. ಸೊ ಹಾಗಾಗಿ ಈ ದೇಹದ ಉಷ್ಣತೆಯನ್ನ ಗಮನದಲ್ಲಿಟ್ಟಾಗ, ಆಮೇಲೆ ನಿಮ್ಮ ಇನ್ನೊಂದು ಬಹಳ ಮುಖ್ಯವಾಗಿ ನಮಗೆ ಗೊತ್ತಿದೆ, ಕೋಳಿಗಳನ್ನ ನಾವು ಮುಟ್ಟಿದಾಗ ಯಾಕೆ ಹೆಚ್ಚು ಬಿಸಿ ಇದೆ ಅಂದ್ರೆ ಅವುಗಳು ದೇಹದ ಉಷ್ಣತೆನೆ 42 ಡಿಗ್ರಿ ಸೆಲ್ಸಿಯಸ್. ಅದಕ್ಕೆ ನಾವು ಸಾಮಾನ್ಯ ಒಂದು ತಪ್ಪು ಕಲ್ಪನೆ ಇದೆ, ಕೋಳಿ ಮಾಂಸವನ್ನೇ ತಿನ್ನಬಾರ್ದು ಬೇಸಿಗೆಯಲ್ಲಿ, ಅದು ಬೇರೆ ವಿಚಾರ, ಹಾಗಾದ್ರೆ ನಮಗೆ ಈ ಬೀಟ್ ಆಗುತ್ತೆ ಅಂತ ಹೇಳಿ, ಅದು ತಪ್ಪು ಕಲ್ಪನೆ. ಯಾಕೆ ಅಂತ ಹೇಳಿದ್ರೆ ಅವುಗಳ ದೇಹದ ಉಷ್ಣತೆ ಜಾಸ್ತಿ, ಒಂದು. ಎರಡನೇದು ಅವುಗಳಿಗೆ ಬೆವರು ಗ್ರಂಥಿಗಳಿಲ್ಲ. ಬೆವರು ಗ್ರಂಥಿಗಳಿಲ್ಲ, ಹಾಗಾದ್ರೆ ತಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಉಷ್ಣಾಂಶವನ್ನು ಹೊರಗೆ ಹಾಕಬೇಕು. ಹೇಗೆ ಹಾಕೋದು? ಅವುಗಳಿಗೆ ಚರ್ಮನೂ ಸಹ ಪುಕ್ಕಗಳಿಂದ ಮುಚ್ಚಿಕೊಂಡಿದೆ. ಏನು ಏನಿದೆ ಮೇಲೆ ಜುಟ್ಟು, ಅಲ್ಲಿ ಸ್ವಲ್ಪ ನಮಗೆ ಹೀಟ್ ಡಿಸಿಪೇಷನ್ ಆಗುತ್ತೆ, ಬಿಸಿಯನ್ನು ಹೊರಗೆ ಹಾಕ್ತವೆ. ಆದ್ರೆ ಮುಖ್ಯವಾಗಿ ತನ್ನ ದೇಹದ ಶಾಖವನ್ನು ಹೊರಗೆ ಹಾಕೋದವು ಉಸಿರಾಟದ ಮೂಲಕ. ಹಾಗಾಗನೆ ಕೋಳಿಗಳು ತುಂಬಾ ಬಿಸಿ ಇದ್ದಾಗ ತಮ್ಮ ಬಾಯನ್ನು ತೆರೆದಿಟ್ಕೊಂಡು ಬಿಟ್ಟಿರ್ತಾವೆ, ಉಸಿರಾಡ್ಲಿಕ್ಕೆ ಹೆಚ್ಚು ಕಷ್ಟ ಪಡ್ತಾ ಇರ್ತವೆ. ಆಮೇಲೆ ಉಸಿರಾಟದ ಮೂಲಕ ಯಾವಾಗ ನಾವು ಬಿಸಿಯನ್ನು ಹೊರಗಾಕ್ಲಿಕ್ಕೆ ಅವು ಹೆಚ್ಚು ಶ್ರಮ ಪಡ್ತಾವೋ ಅಂತ ಸಂದರ್ಭದಲ್ಲಿ ಆಹಾರ ತಿನ್ಬೇಕು ಅನ್ಸಲ್ಲ ಅವಕ್ಕೆ, ಆಹಾರ ತಿನ್ನುವ ಪ್ರಮಾಣ ಕಡಿಮೆ ಆಗ್ತದೆ. ಯಾವಾಗ ಆಹಾರ ತಿನ್ನುವ ಪ್ರಮಾಣ ಕಡಿಮೆ ಆಯ್ತು, ನ್ಯಾಚುರಲ್ ಆಗಿ ಅವುಗಳಲ್ಲಿ ಇರ್ತಕ್ಕಂಥ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಈ ಉಸಿರಾಟದ ಮೂಲಕ ವಿಷಾಕವನ್ನು ಹಾಕಬೇಕ ಸಂದರ್ಭದಲ್ಲಿ ನೀರಿನ ಅಂಶ ಸಹ ಲಾಸ್ ಆಗುತ್ತೆ, ನೀರಿನ ಅಂಶ ಸಹ ಹೊರಗೋಗುತ್ತೆ. ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನೀರಿನ ಜೊತೆಯಲ್ಲಿ ಅನೇಕ ಖನಿಜಗಳು ಸಹ ಲಾಸ್ ಆಗುತ್ತೆ ದೇಹದಿಂದ. ಈಗ ನಮ್ಗೆ ಹೇಗೆ ಬೆವರ್ದಾಗ ನಾವು ಬೇಸಿಗೆಯಲ್ಲಿ ನಮಗೆ ಅನೇಕ ಖನಿಜಗಳು ಹೊರಗೆ ಹೋಗೋದ್ರಿಂದ ನಾವು ಈ ORS ಎಲ್ಲ ತಗೊಳ್ಳೋದ್ರೆ ನಮಗೆ ಗೊತ್ತು, ಹಾಗೆ ಇವುಗಳಲ್ಲೂ ಅನೇಕ ಖನಿಜಗಳು ಲಾಸ್ ಆಗೋದ್ರಿಂದ ಒಂದು ನಿರ್ಜಲೀಕರಣ, ಡಿಹೈಡ್ರೇಷನ್ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದಂತಹ ಖನಿಜಗಳು, ಅವುಗಳ ಜೀರ್ಣಕ್ರಿಯೆಗೆ ಬೇಕಾದಂತಹ ಅನೇಕ ಖನಿಜಗಳು ಸಹ ಹೊರಗೆ ಹೋಗೋದ್ರಿಂದ ಒಂದು ಆಹಾರ ತಿನ್ನುವ ಪ್ರಮಾಣ ಕಡಿಮೆ ಆಗುತ್ತೆ, ತಿಂದಂತ ಆಹಾರನು ಸರಿಯಾಗಿ ಜೀರ್ಣಕ್ರಿಯೆಗೆ ಒಳಪಡದೇನೆ ಅದರಿಂದನೂ ಸಹ ನಮಗೆ ಅವುಗಳ ಉತ್ಪಾದನೆಯಲ್ಲಿ ನಷ್ಟವನ್ನ ಕಾಣ್ತೇವೆ. ಹಾಗಾಗಿ ಕೋಳಿ ಮನೆಯ ವಾತಾವರಣವನ್ನು ಎಷ್ಟು ತಂಪಾಗಿಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವೋ ಅಷ್ಟು ಹೆಚ್ಚು ಆರಾಮದಾಯಕವಾಗಿರ್ತವೆ ಮತ್ತು ಉತ್ಪಾದನಾ ಮಟ್ಟ ಜಾಸ್ತಿ ಆಗುತ್ತೆ. ಅಂದ್ರೆ ಬೇಸಿಗೆಯಲ್ಲಿ ಮನುಷ್ಯರು ಹೇಗೆ ನಿರ್ಜಲೀಕರಣಕ್ಕೊಳಗಾಗ್ತಾರೋ ಹಾಗೆ ಕೋಳಿಗಳು ಸಹ ನಿರ್ಜಲೀಕರಣಕ್ಕೊಳಗಾಗ್ತವೆ. ಅದು ಕೋಳಿಗಳಲ್ಲಿ ಹೆಚ್ಚು ನಮ್ಗಿಂತ, ಯಾಕಂದ್ರೆ ಅವುಗಳ ದೇಹದ ಉಷ್ಣತೆನೆ ಜಾಸ್ತಿ ಇದೆ, ಹೊರಗೆ ಇನ್ನಷ್ಟು ಜಾಸ್ತಿ ಆದಾಗ ಹೆಚ್ಚು ಶ್ರಮ ಪಡ್ಬೇಕು ಅವು. ಸೊ ಆ ಕಾರಣಕ್ಕಾಗಿ ಅವುಗಳ ಆಹಾರದಲ್ಲಿ ಆಹಾರ ಸೇವಿಸೋದ್ರಲ್ಲಿ ಪ್ರಮಾಣ ಕಡಿಮೆ ಆಗ್ತದೆ, ನಂತರದಲ್ಲಿ ಕೋಳಿಗಳ ಮಾಂಸ ಉತ್ಪಾದನೆ ಆಗಿರ್ಬೋದು ಮೊಟ್ಟೆ ಉತ್ಪಾದನೆ ಆಗಿರ್ಬೋದು ಅವುಗಳ ಮೇಲೆ ಅದು ಗಂಭೀರ ಪರಿಣಾಮ ಬೀರ್ತದೆ. ಬೀರುತ್ತೆ, ಹೌದು ಹೌದು. ಹಾಗಾದ್ರೆ ಡಾಕ್ಟರ್, ಈಗ ಬಹಳ ಮುಖ್ಯ, ಬೇಸಿಗೆ ಸಂದರ್ಭದಲ್ಲಿ ಕೋಳಿ ಮನೆ ಅಂತ ಏನ್ ಮಾಡ್ಕೊಂಡಿರ್ತಾರೆ ಸಾಕಾಣಿಕೆ, ಅದನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ? ಇದು ಬಹಳ ಮುಖ್ಯವಾಗಿ ನಾವೀಗ ಮಾತಾಡಿದಂತ ವಿಚಾರ ಎಲ್ಲ ಕೋಳಿ ಮನೆಯ ಒಳಗಿನ ವಾತಾವರಣವನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಹೇಳಿ. ಈಗ ನೋಡಿ, ಈಗ ಫ್ರೀ ರೇಂಜ್ ಸಿಸ್ಟಮ್ ಅಂತ ಹೇಳ್ತೀವಿ, ಕೋಳಿಗಳನ್ನ ಹಿತ್ತಲಲ್ಲಿ ಸಾಕೋದಿದೆ ನಮ್ಮಲ್ಲೆಲ್ಲ, ಹಿಂದೆ ಅಂದ್ರೆ ನಮ್ಮ ನಾಟಿ ಕೋಳಿಗಳನ್ನೆಲ್ಲ ಸಾಕೋದು. ಅದು ಬೇಸಿಗೆಗೆ ಬಹಳ ಒಳ್ಳೆ ಸೂಕ್ತವಾದಂತ ರೀತಿ. ಒಳಗೆ ಹೆಚ್ಚು ಗಾಳಿ ಇರುತ್ತೆ, ಅಡ್ಡಾಡ್ಕೊಂಡಿರ್ತವೆ, ತಾಪಮಾನವನ್ನು ನಾವು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಇರ್ತದೆ ಅವುಗಳು. ಆದ್ರೆ ಮನೆಯೊಳಗಿದ್ದಾಗ ನಾವು ಕೋಳಿ ಸಾಕಾಣಿಕೆನ ಒಂದು ಉದ್ಯಮ ಅಂತ ಪರಿಗಣಿಸಿದ ತಕ್ಷಣ ಹೆಚ್ಚು ಕೋಳಿಗಳನ್ನ ಕಡಿಮೆ ಜಾಗದಲ್ಲಿ ಸಾಕ್ಲಿಕ್ಕೆ ಶುರು ಮಾಡ್ತೀವಿ ನಾವು. ಹಾಗಾಗಿ ಬಹಳ ಮುಖ್ಯವಾಗಿ ರೈತರು ಗಮನಿಸಬೇಕಾದ್ದು, ಕೋಳಿಗಳಿಗೆ ಅವುಗಳಿಗೆ ಏನು ಜಾಗ ಕೊಡಬೇಕು, ಪ್ರತಿ ಕೋಳಿಗೂ ಅಷ್ಟು ಜಾಗವನ್ನ ನಿಶ್ಚಿತವಾಗಿ ಕೊಡ್ಲೇಬೇಕು. ಉದಾಹರಣೆಗೆ, 1,000 ಕೋಳಿ ಸಾಕ್ಲಿಕ್ಕಷ್ಟೇ ಜಾಗ ಇದೆ ಕೋಳಿ ಮನೆಯಲ್ಲಿ ಅಂತ ಇಟ್ಕೊಳ್ಳೋದು. ರೈತ ಹೌದು, ನನಗೆ ಇನ್ನೊಂದು 100, 200 ಕೋಳಿಗಳನ್ನ ಹೆಚ್ಚು ಸಾಕಿದ್ರೆ ಹೆಚ್ಚು ಲಾಭ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅವನೇನಾದ್ರೂ 1,000 ಕೋಳಿಗಳನ್ನ ಸಾಕೋದ್ರ ಕಡೆ 1,100, 1,200 ಕೋಳಿಗಳನ್ನ ಸಾಕಿದ್ರು ಸಹ ಅವುಗಳಿಗೆ ಕೋಳಿಗಳಿಗೆ ಹೆಚ್ಚು ಒತ್ತಡ ಆಗುತ್ತೆ. ಜೊತೆಲಿ ಬೇಸಿಗೆಯಲ್ಲಿ ಅದು ಇನ್ನಷ್ಟು ತೊಂದರೆಯನ್ನು ಕೊಡುತ್ತೆ, ಯಾಕೆಂದ್ರೆ ಅವುಗಳ ಜಾಗ ಕಡಿಮೆ ಇದೆ, ಮಧ್ಯೆ ಗಾಳಿ ಆಡ್ಲಿಕ್ಕೆ ಸ್ಪೇಸ್ ಇಲ್ದಂಗೆ ಆಗ್ತದೆ. ಅದು ಕೋಳಿಗಳ ಸಾವಿಗೂ ಸಹ ಕಾರಣ ಆಗ್ಬೋದು. ಒಂದು ಎರಡನೇದು, ಇನ್ನೊಂದು, ನಾವು ಮನೆ ಕಟ್ಟಬೇಕಾದ್ರೆ ಕೋಳಿ ಸಾಕಾಣಿಕೆದಾರರು ಆಕ್ಚುಲಿ ಎಚ್ಚರಿಕೆಯನ್ನು ವಹಿಸಬೇಕು. ಮನೆಯ ಅಗಲ ಯಾವಾಗ್ಲೂ 30 ಅಡಿಗಿಂತ ಹೆಚ್ಚಿರಬಾರ್ದು. ಅಗಲ ಉದ್ದ ಎಷ್ಟಾದ್ರೂ ಇರ್ಬೋದು, ಕೋಳಿ ಸಂಖ್ಯೆಗನುಗುಣವಾಗಿ ನಾವು ಉದ್ದವನ್ನು ಎಷ್ಟಾದ್ರೂ ಮಾಡ್ಕೋಬಹುದು. ಅಗಲ 30 ಅಡಿಗಿಂತ ಹೆಚ್ಚಿರಬಾರ್ದು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿರ್ತಕ್ಕಂಥ ರೈತರಿಗೆ ಈ ವಿಷಯ ಗೊತ್ತಿರುತ್ತೆ. ಆಮೇಲೆ ಮನೆ ಕಟ್ಟುವ ಅಂದ್ರೆ ಮನೆ ದಿಕ್ಕು ಯಾವ ಕಡೆಗಿದೆ ಅಂತ ಹೇಳಿ, ಕೋಳಿಗಳ ಮನೆ ಏನಿದೆ ಅದು ಪೂರ್ವ ಪಶ್ಚಿಮಕ್ಕೆ ಮುಖ ಮಾಡಿರ್ಬೇಕು, ಅಂದ್ರೆ ಎಂಟ್ರೆನ್ಸ್. ಯಾಕೆ ಅಂತ ಹೇಳಿದ್ರೆ, ನಮಗೆ ಅವಾಗ ಸೈಡ್ ವಾಲ್ಸ್ ಏನಿದೆ ಅವುಗಳು ಉತ್ತರ ದಕ್ಷಿಣಕ್ಕೆ ಬರ್ತವೆ, ಅಲ್ಲಿ ಕಿಟಕಿಗಳನ್ನ ಇಟ್ಕೊಳ್ಳಿಕ್ ಸಾಧ್ಯತೆ ಆಗುತ್ತೆ. ಪೂರ್ವ ಪಶ್ಚಿಮಕ್ಕೆ ಮುಖ ಮಾಡಿರೋದ್ರಿಂದ ಸೂರ್ಯನ ಬೆಳಕು ನೇರವಾಗಿ ಕೋಳಿ ಮನೆಯನ್ನ ಪ್ರವೇಶ ಮಾಡಲ್ಲ, ಅದು ದಕ್ಷಿಣ ಉತ್ತರದಿಂದ ಬರೋದ್ರಿಂದ ಓರೆಯಾದಂತಹ ಸೂರ್ಯನ ಕಿರಣಗಳು ನಮಗೆ ದೊರೆಯೋದ್ರಿಂದ ಅಷ್ಟು ತಾಪಮಾನ ಕಂಟ್ರೋಲ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಮನೆ ಕಟ್ಟುವ ಸಂದರ್ಭದಲ್ಲೇನೆ ಇದನ್ನ ವಿಚಾರ ಮಾಡಿರ್ಬೇಕು. ಆ ನಂತರ ಕೋಳಿ ಮನೆ ಎತ್ತರ ಇದನ್ನೆಲ್ಲ ಪರಿಗಣನೆ ಮಾಡ್ತೀವಿ ನಾವು. ಕನಿಷ್ಠ ಮಧ್ಯಭಾಗದಲ್ಲಿ 12 ಅಡಿ ಎತ್ತರ ಇರಬೇಕು, ಸೈಡ್ ವಾಲ್ಸ್ 6-7 ಅಡಿ ಎತ್ತರ ಇರಬೇಕು, ಅದನ್ನೆಲ್ಲ ಹಾಗಿದ್ದಾಗ ಜೊತೆಲಿ ಮನೆಯ ಕಿಟಕಿಗಳು ಎರಡು ಕಡೆ ಉತ್ತರ ದಕ್ಷಿಣದಲ್ಲಿ ಕಿಟಕಿಗಳನ್ನ ನಾವು ಇಟ್ಟಾಗ ದೊಡ್ಡ ಕಿಟಕಿಗಳನ್ನ ಗಾಳಿ ಕಿಂಡಿಗಳಂತ ಹೇಳ್ತೀವಿ ನಾವು, ಅವುಗಳನ್ನ ಇಡೋದು ಬಹಳ ಮುಖ್ಯ ಕೋಳಿ ಮನೆಯಲ್ಲಿ. ಅದರಲ್ಲೂ ನಾವು ಈ ಭಾಗದಲ್ಲಿ ನೋಡಿರ್ಬೋದು, ಮೊಟ್ಟೆ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥವ್ರು ಏನ್ ಮಾಡ್ತಾರೆ, ಇಡೀ ಕೋಳಿ ಮನೆಯ ಸಂಪೂರ್ಣ ಸೈಡ್ ವಾಲ್ಸ್ ಅನ್ನ ಜಾಲರಿಯನ್ನು ಇಟ್ಟಿರ್ತಾರೆ, ನಾವು ಗೋಡೆನೇ ನೋಡೋದಿಲ್ಲ. ಕಾರಣ ಅಷ್ಟು ಪ್ರಮಾಣದ ಗಾಳಿ ಬೇಕು. ಒಳಗೆ ಒಂದು ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನ ಹಿಕ್ಕೆ ಹಾಕೋದ್ರಿಂದ ಅದರಲ್ಲಿ ಅಮೋನಿಯಾ ಅನಿಲ ಅಂತ ಉತ್ಪತ್ತಿ ಆಗುತ್ತೆ. ಅದು ಕೋಳಿಗಳಿಗೆ ಅದು ಸರಿಯಾಗಿ ಹೊರಗೆ ಹೋಗದೆ ಇದ್ರೆ ಅದು ಕೋಳಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಗಾಳಿ ಮೂಲಕ ಹೋಗ್ಬೇಕು. ಹಾಗಾಗೇನೆ 30 ಅಡಿಗಿಂತ ಜಾಸ್ತಿ ಇರಬಾರ್ದಾಗಲ್ಲ ಅಂತ ಹೇಳೋದು. ಸೈಡ್ ಕ್ರಾಸ್ ವೆಂಟಿಲೇಷನ್ ಏನಿರುತ್ತೆ ಅದು ಒಂದ್ ಕಡೆ ಕಿಟಕಿಯಿಂದ ಬಂದಂತ ಗಾಳಿ ಇನ್ನೊಂದ್ ಕಡೆ ಸರಾಗವಾಗಿ ಹೋಗೋಗಿರ್ಬೇಕು. ಆಗಲ್ಲ ಜಾಸ್ತಿ ಆದ್ರೆ ಅಮೋನಿಯಾ ಅನಿಲ ಒಳಗೆ ಉಳಿತಕ್ಕಂತ ಸಾಧ್ಯತೆ ಇದೆ. ಒಂದು, ಬೇಸಿಗೆಯಲ್ಲಿ ಟೆಂಪರೇಚರ್ ಜಾಸ್ತಿ ಆಯ್ತು, ಅನಿಲದ ಅಕ್ಯುಮುಲೇಷನ್ ಜಾಸ್ತಿ ಆಯ್ತು ಅಂದ್ರೆ ಕೋಳಿಗಳಿಗೆ ಎರಡು ತರದ ತೊಂದರೆ ಆಗ್ತಕ್ಕಂತ ಸಾಧ್ಯತೆ ಇದೆ. ಇದು ಕೋಳಿ ಮನೆಯ ಕಟ್ಟುವಾಗ್ಲೇನೆ ಮಾಡಬೇಕಾದಂತಹ ವಿಚಾರ. ಇನ್ನೊಂದು, ಕೋಳಿ ಮನೆ ವಾತಾವರಣದ ಉಷ್ಣತೆಯನ್ನು ಹೇಗೆಲ್ಲ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಇದು ರೈತರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಹಿಂದೆಲ್ಲ ಕೋಳಿ ಮನೆಯ ಕಿಟಕಿಗಳಿಗೆ ಈ ಗೋಣಿ ಚೀಲಗಳನ್ನ ನೆನೆಸ್ಬಿಟ್ಟು ಕಟ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅಂದ್ರೆ ಒಳಗೆ ಬರ್ತಕ್ಕಂತಹ ಗಾಳಿ ಆ ನೀರನ್ನ ಜೊತೆ ಹಾದು ಬರೋದ್ರಿಂದ ಗೋಣಿ ಚೀಲವನ್ನ ತಣ್ಣನೆಯ ಗಾಳಿ ಬೀಸ್ಲಿ ಅನ್ನೋದು ಅವುಗಳ ಉದ್ದೇಶ. ಅದನ್ನ ಸಹ ಮಾಡ್ಬೋದು. ಆಮೇಲೆ ಕೋಳಿಯ ಮನೆಯ ಮೇಲ್ಛಾವಣಿಗೆ ತೆಂಗಿನ ಗರಿಗಳನ್ನ ಹಾಕೊಳ್ತಕ್ಕಂಥದ್ದು ಅಥವಾ ಹುಲ್ಲಿನ ಹಾಸನ್ನ ಹಾಕ್ಬಿಟ್ಟು ಅಂತರ ಅವುಗಳ ಮೇಲೆ ಮಧ್ಯಾಹ್ನದ ವೇಳೆಯಲ್ಲಿ ನೀರನ್ನು ಚಿಮ್ಸ್ಕೊಳ್ಳೋದು, ಈ ವ್ಯವಸ್ಥೆಯನ್ನ ಮಾಡೋದ್ರಿಂದನು ಮನೆಯನ್ನು ತಂಪಾಗಿಡ್ಲಿಕ್ಕೆ ಪ್ರಯತ್ನ ಪಡ್ಬೋದು. ಹಾಗಾಗೇನೆ ನಾವು ಸಾಮಾನ್ಯವಾಗಿ ಕೋಳಿ ಮನೆಯ ಸುತ್ತಮುತ್ತ ಮತ್ತೆ ಮರಗಿಡಗಳನ್ನು ಬೆಳೆಸಿ ಅಂತ ಹೇಳ್ತೀವಿ. ತುಂಬಾ ಹತ್ರದಲ್ಲ, ಆದ್ರೆ ಸುತ್ತಮುತ್ತ ಹೆಚ್ಚು ಮರಗಿಡಗಳಿದ್ದಷ್ಟು ವಾತಾವರಣ ಸಹ ತಂಪಾಗಿರ್ತದೆ ಅನ್ನೋದನ್ನ ನಾವು ಹೇಳ್ತೀವಿ. ಸೊ ಈ ರೀತಿಯ ಅಳವಡಿಕೆಗಳನ್ನು ಮಾಡ್ಕೊಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆಯನ್ನ ಮಾಡಿದವರು ಈ ಫಾಗರ್ಸ್ ಇಟ್ಕೊಂಡಿರ್ತಾರೆ. ಅಂದ್ರೆ ನೀರು ಮಧ್ಯಾಹ್ನದ ಸಂದರ್ಭದಲ್ಲಿ ಅದು ಹೆಚ್ಚು ಶಾಖ ಇರತಕ್ಕಂಥ ಸಂದರ್ಭದಲ್ಲಿ ಹೊರಗೆ ಸಣ್ಣದಾಗಿ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು ನೀರು ಸ್ಪ್ರಿಂಕಲ್ ಆಗುತ್ತೆ ಅವುಗಳ ಮೈ ಮೇಲೆ. ಆ ರೀತಿಯ ಫಾಗರ್ಸ್ ನ ವ್ಯವಸ್ಥೆ ಇರುತ್ತೆ ದೊಡ್ಡ ಮಟ್ಟದಲ್ಲಿ. ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂಥವ್ರು ಹಾಗೇನೆ ಫ್ಯಾನ್ ಗಳನ್ನ ಅಳವಡಿಸ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ನಾನು ಯಾವಾಗಲೂ ಹೇಳಲಿಕ್ಕೆ ಇಷ್ಟಪಡೋದು, ತಮಿಳ್ನಾಡಲ್ಲಿ ನಾಮಕ್ಕಲ್ ಅಂತ ಒಂದು ಪ್ರದೇಶ ಇದೆ. ಅದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕಿಂತ ಈ ಬೇಸಿಗೆಯಲ್ಲಿ ಏನು ಉಷ್ಣತೆ ಇರುತ್ತೆ, ಟೆಂಪರೇಚರ್ ಇರುತ್ತೆ, ಇಲ್ಲಿಗಿಂತ ಏನು ಕಡಿಮೆ ಏನಿರಲ್ಲ, ಇಲ್ಲಿಂತ ಜಾಸ್ತಿನೇ ಇರುತ್ತೆ. ಆದ್ರೆ ಆ ಪ್ರದೇಶ ಏನಿದೆ ಇಡೀ ದೇಶದಲ್ಲೇನೆ ಹೆಚ್ಚು ಕೋಳಿ ಸಾಕಾಣಿಕೆಯನ್ನ ಮಾಡ್ತಕ್ಕಂಥ ಪ್ರದೇಶ. ಆದ್ರೆ ಅವರು ಅಲ್ಲಿ ರೈತರು, ಪ್ರತಿಯೊಬ್ಬ ರೈತರು ಮನೆಯಲ್ಲಿ ಯಾರೇ ಒಂದು ಮನೆಯಲ್ಲಿ ನಾವು ಕೇಳಿದ್ರು ಕೋಳಿ ಉದ್ಯಮದ ಜೊತೆಲಿ ತೊಡಗಿರೋರು ಇರ್ತಾರೆ. ಅಲ್ಲಿ ಬೇಸಿಗೆಯಲ್ಲೂ ಸಹ ಅವರು ಅದೇ ಮಟ್ಟದ ಉತ್ಪಾದನೆಯನ್ನ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ, ಮಾಡ್ತಾರೆ. ಇತ್ತೀಚೆಗೆಲ್ಲ ಇಸಿ ಹೌಸ್ ಗಳಂತ ಬಂದಿದೆ, ಅಂದ್ರೆ ಎನ್ವೈರನ್ಮೆಂಟಲಿ ಕಂಟ್ರೋಲ್ಡ್ ಅಂತ. ಅಂದ್ರೆ ಕೋಳಿ ಮನೆಯ ಒಳಗಿನ ಉಷ್ಣತೆಯನ್ನ ಕಂಟ್ರೋಲ್ಡ್ ಆಗಿ, ಈ 24 degree ಅಂತ ನಾನು ಅವಾಗಲೇ ಹೇಳಿದೆ, ಡಿಗ್ರಿ ಸೆಲ್ಸಿಯಸ್ ಅಂತ, ಅಷ್ಟನ್ನ ಕಂಟ್ರೋಲ್ ಮಾಡಿ ಉತ್ಪಾದನೆ ಅಂತ ಒಳಕ್ ನೋಡ್ತಾರೆ. ಅದು ನಮ್ಮಲ್ಲಿ ಸಾಧ್ಯ ಆಗದೆ ಇರ್ಬೋದು ಚಿಕ್ಕ ಮಟ್ಟದವ್ರಿಗೆ, ಆದ್ರೆ ಈ ಗೋಣಿಚೀಲ ಹಾಕೊಳ್ಳೋದು, ಮೇಲೆ ಗರಿಗಳನ್ನ ಹಾಕೊಳ್ಳೋದು, ಆಮೇಲೆ ಇತ್ತೀಚೆಗೆ ಮೇಲ್ಛಾವಣಿ ಮೇಲೆ ಅಸ್ಬೆಸ್ಟಾಸ್ ಶೀಟ್ಸ್ ಇದ್ರೆ ಅದನ್ನ ರಿಫ್ಲೆಕ್ಟರ್ಸ್ ಹೊಡಿಬಹುದು, ಅವುಗಳಿಂದ ಸಹ ಹೆಚ್ಚು ಶಾಖ ಒಳಗ್ ಬರದ ರೀತಿಯಲ್ಲಿ ತಡಿಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ಒಂದು ಅಳವಡಿಕೆಗಳನ್ನು ಸಹ ಮಾಡ್ಕೊಳ್ಬಹುದು. ಅಂದ್ರೆ ಬಹಳ ಮುಖ್ಯವಾಗಿ ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಆ ಕೋಳಿ ಮನೆಯ ಅದರ ಅಳತೆ ಏನಿದೆ ಅದು ಸರಿಯಾಗಿರಬೇಕು, ಮತ್ತು ಪ್ರವೇಶ ದ್ವಾರ ಪೂರ್ವ ಮತ್ತು ಪಶ್ಚಿಮಕ್ಕೆ ಇದ್ರೆ ಒಳ್ಳೆಯದು ಅಂತ. ಅದರ ಅಳತೆ 30 feet ಇದ್ರೆ ಗಾಳಿ ಸಂಚಾರಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು, ಹೆಚ್ಚಿರಬಾರ್ದು ಅಂತಕ್ಕಂಥದ್ದು. ಸೊ ಇದನ್ನ ಸಾಮಾನ್ಯವಾಗಿ ರೈತರು ನಿರ್ವಹಣೆ ಮಾಡಿದ್ರೆ ಖಂಡಿತವಾಗ್ಲೂ ಸಹಿತ ಕೋಳಿಗಳಲ್ಲಿ ಅಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಅಂತ ಯಾವುದೇ ಅನಾಹುತಗಳು ಆಗ್ಲಿಕ್ಕಿಲ್ಲ ಅನ್ನುವಂತ ಮಾತು. ಜೊತೆಯಲ್ಲಿ ಕೋಳಿಗಳನ್ನ ಎಷ್ಟು ಸಾಕ್ತಿವಿ, ಸಾಂದ್ರತೆ ಬಹಳ ಮುಖ್ಯ, ಸ್ಥಳಾವಕಾಶ ಸಹ ಸರಿಯಾದ ರೀತಿಯಲ್ಲಿ ಕೊಡ್ಬೇಕು. ಬೇಸಿಗೆ ಸಂದರ್ಭದಲ್ಲಿ 1000 ಸಾಕೋದ್ರ ಕಡೆ ಒಂದು 100 ಕೋಳಿಗಳನ್ನ ಕಡಿಮೆ ಸಾಕಿದ್ರೆ ಹೆಚ್ಚು ಒಳ್ಳೇದು, ಒಳ್ಳೇದು ಒಳ್ಳೇದು ಅಂತಕ್ಕಂಥ ಇದು ಬಹಳ ಮುಖ್ಯವಾಗಿ. ಆಮೇಲೆ ಕೋಳಿ ಮನೆಯಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಇನ್ನು ಬಹಳ ಮುಖ್ಯವಾದಂತ ವಿಷಯ, ನೀರು ಮತ್ತೆ ಆಹಾರಕ್ಕೆಲ್ಲ ಬಂದಾಗ ನಾವು ಸೇವನೆ ಕಮ್ಮಿ ಆಗುತ್ತೆ ಆಹಾರದ್ದು. ಹಾಗಾಗಿ ಕೋಳಿ ಮನೆಗಳಲ್ಲಿ ಆಹಾರ ನಾವೇನ್ ಫೀಡರ್ಸ್ ಅಂತ ಹೇಳ್ತೀವಲ್ಲ, ಅವುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೋಬೇಕು. ನೀರ್ ಕೊಡ್ತಕ್ಕಂತಹ ವಾಟರ್ಸ್ ಏನಿದೆ ಅವುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಸೊ ಹಾಗಿದ್ದಾಗ ಹೆಚ್ಚು ಅವುಗಳಿಗೆ ನಾವು ಪ್ರೋತ್ಸಾಹ ಮಾಡ್ದಂಗೆ, ಹೆಚ್ಚು ನೀರನ್ನು ಕುಡಿಲಿಕ್ಕೆ, ಹೆಚ್ಚು ಆಹಾರವನ್ನ ತಿನ್ಲಿಕ್ಕೆ, ಸೊ ಈ ವ್ಯವಸ್ಥೆಗಳನ್ನು ಮಾಡ್ಬೇಕಾಗುತ್ತೆ. ಡಾಕ್ಟರ್, ಈಗ ಬಹಳ ಮುಖ್ಯವಾಗಿ ಬೇಸಿಗೆಯಲ್ಲಿ ಕೋಳಿಗಳಿಗೆ ಕೊಡುವಂತ ನೀರಿನ ನಿರ್ವಹಣೆ ಹೇಗ್ ಮಾಡ್ಬೇಕು, ಅದರ ಈಗ ನಾವು ಎಷ್ಟಿದೆ ಅಂತ. ಹೌದೌದು, ಇದು ತುಂಬಾನೇ ಒಳ್ಳೆ ಪ್ರಶ್ನೆ, ಮತ್ತೆ ಬಹಳ ಕ್ರಿಟಿಕಲ್ ಆದಂತ. ಯಾಕೆಂದ್ರೆ ಬೇಸಿಗೆಯಲ್ಲಿ ನಮಗೆಲ್ಲ ಗೊತ್ತಿದೆ, ನಾವು ಸಹ ನಮ್ಮ ದಾಹವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಹೆಚ್ಚು ನೀರನ್ನು ಕುಡಿತೀವಿ. ನಮ್ಮ ದೇಹ ಬೇಡುತ್ತೆ, ನಾವು ಬೇಡದೆ ಇದ್ರು ಸಹ ನಮ್ಮ ದೇಹನೇ ಇನ್ನ ನೀರು ಕುಡಿಲಿಕ್ಕೆ ಪ್ರೇರೇಪಣೆ ಮಾಡುತ್ತೆ. ಹಾಗೇನೆ ಕೋಳಿಗಳಿಗೂ ಸಹ ನಾನು ಅವಾಗ್ಲೇ ಹೇಳ್ದಂಗೆ, ಅವುಗಳ ಉಸಿರಾಟದ ಮೂಲಕ ನೀರಿನ ಅಂಶವನ್ನು ಹೊರಗೆ ಹಾಕೋದ್ರಿಂದ ಹೆಚ್ಚು ನೀರಿನ ಬೇಡಿಕೆ ಇರುತ್ತೆ, ಹೆಚ್ಚು ನೀರನ್ನ ಬೇಡ್ತವೆ. ಹಾಗಾಗಿ ಕೋಳಿಗಳಿಗೆ ಕೊಡ್ತಕ್ಕಂತಹ ನೀರೇನಿದೆ ಅದು ಶುದ್ಧವಾಗಿರ್ಬೇಕು. ಒಂದು ದಿನದ 24 ಗಂಟೆಯೂ ಅವಳಿಗೆ ನೀರಿನ ಲಭ್ಯತೆ ಇರುವಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅದರಲ್ಲೂ ತಣ್ಣನೆ ನೀರೇನಾದ್ರೂ ನಾವು ಕೊಡ್ಲಿಕ್ಕೆ ಸಾಧ್ಯತೆ ಆದ್ರೆ ಬಹಳ ಒಳ್ಳೇದು. ತಣ್ಣನೆ ನೀರಂದ್ರೆ ಒಂದು 10-12 degree Celsius ಇರ್ತಕ್ಕಂತಹ ತಣ್ಣನೆಯ ನೀರನ್ನ ಬೇಸಿಗೆಯಲ್ಲಿ ಕೊಟ್ರೆ ಅವು ಹೆಚ್ಚು ನೀರನ್ನ ಸೇವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಹೆಚ್ಚು ನೀರನ್ನ ಸೇವನೆ ಮಾಡ್ತಾವ ಕೋಳಿಗಳು ಹೆಚ್ಚು ಆಹಾರವನ್ನ ತಿನ್ನೋದನ್ನ ನಾವು ನೋಡ್ತೇವೆ. ಹಾಗಾಗಿ ನೀರು ಪೂರೈಕೆ ಮಾಡೋದು ಬಹಳ ಮುಖ್ಯ. ಹಾಗೇನೆ ಇನ್ನೊಂದು ವಿಚಾರ, ಈ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ನೋಡ್ತೀವಿ ಮೇಲೆ ಓವರ್ ಹೆಡ್ ಟ್ಯಾಂಕ್ ಇಂದ ಕೋಳಿ ಮನೆಗೆ ನೀರನ್ನು ತರ್ತಕ್ಕಂಥದ್ದು. ಈ ಮೇಲಿರ್ತಕ್ಕಂತ ಓವರ್ ಹೆಡ್ ಟ್ಯಾಂಕ್ ಗಳು ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಆಗಿರೋದ್ರಿಂದ ಅವುಗಳು ಹೆಚ್ಚು ಬಿಸಿ ಆಗ್ತವೆ, ನೀರು ಸಹ ಬಿಸಿಯಾಗಿರೋದನ್ನ ನಾವು ನೋಡ್ತೀವಿ. ನಾವು ಒಳಗೆಲ್ಲ ಉಷ್ಣಾಂಶ ಕಮ್ಮಿ ಮಾಡ್ಲಿಕ್ಕೆ ನೋಡಿದೀವಿ, ಆದ್ರೆ ನೀರು ಹೆಚ್ಚು ಬಿಸಿ ಇದ್ರೆ ಕುಡಿಲಿಕ್ಕೆ ಹೆಚ್ಚು ಇಷ್ಟಪಡಲ್ಲ ಅವ್ರು. ಹಾಗಾಗಿ ಮೇಲಿನ ಓವರ್ ಹೆಡ್ ಟ್ಯಾಂಕ್ ಗೆ ಏನಾದ್ರು ಒಂದು ಕವರ್ ಅನ್ನು ಮಾಡಿಕೊಂಡು ಒಳಗಿರ್ತಕ್ಕಂತ ನೀರು ಹೆಚ್ಚು ಬಿಸಿ ಆಗದ ರೀತಿಯಲ್ಲಿ ಎಚ್ಚರ ವಹಿಸೋದು ಸಹ ಬಹಳ ಮುಖ್ಯ. ಇವೆಲ್ಲ ಸಣ್ಣ ಸಣ್ಣ ಅಳವಡಿಕೆಗಳು, ಬಟ್ ಇದನ್ನ ಬಹಳ ಮುಖ್ಯವಾಗಿ ಕೋಳಿ ಅವುಗಳ ಬೆಳವಣಿಗೆ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ಸೊ ಮೇಲಿನ ಟ್ಯಾಂಕಿನ ನೀರು ಸಹ ಹೆಚ್ಚು ಬಿಸಿ ಆಗ್ದಂಗೆ ನೋಡ್ಕೋಬೇಕು. ಹಾಗೇನೆ ಅವು ಪೈಪ್ಗಳು ಏನು ಇರುತ್ತೆ ಮನೆ ಒಳಗೆ ತರ್ತಕ್ಕಂಥವು, ಅವು ಬಿಸಿಲಿನಿಂದ ಮುಚ್ಚೋ ರೀತಿಯಲ್ಲಿ ಏನಾದ್ರೂ ಒಂದು ವ್ಯವಸ್ಥೆ ಮೊದ್ಲೇ ಮಾಡ್ಕೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೂ ನಂತರ ಮಾಡ್ಲಿಕ್ಕೆ ಅವಕಾಶ ಇರೋ ಕಡೆ ಪೈಪ್ ಅಲ್ಲಿ ಬರುವಂತ ನೀರನ್ನು ಬಿಸಿ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನ ವಹಿಸ್ಬೇಕು. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಓವರ್ ಟ್ಯಾಂಕ್ ನೀರು ಕಾಯ್ತಾ ಇರುತ್ತೆ. ಹಾಗಾಗಿ ಓವರ್ ಹೆಡ್ ಟ್ಯಾಂಕ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರ ಕಡೆ ನೋಡ್ಬೇಕು. ನಾವು ಸಾಮಾನ್ಯವಾಗಿ ಹೊಸ ಬ್ಯಾಚ್ ಗಳನ್ನ ಶುರು ಆದ ತಕ್ಷಣ ಟ್ಯಾಂಕ್ ಗಳನ್ನ ಕ್ಲೀನ್ ಮಾಡ್ಕೊಳಕ್ ಹೇಳ್ತೀವಿ. ಮುಖ್ಯವಾಗಿ ಯಾವುದೇ ಸಂದರ್ಭದಲ್ಲಾದ್ರೂ ನೀರಿಂದಾನೇ ಹೆಚ್ಚು ಕಾಯಿಲೆಗಳು ಬರೋದು ಕೋಳಿಗಳಿಗೆ. ಸೊ ಕಾಯಿಲೆಗಳ ಮೂಲ ಆಗುತ್ತೆ. ಜೊತೆಯಲ್ಲಿ ಬೇಸಿಗೆಯಲ್ಲಿ ನಿಮಗೆ ತಣ್ಣನೆ ನೀರು ಕುಡಿಲಿದ್ರೆ ಹೆಚ್ಚು ನೀರನ್ನು ಕುಡಿಯಲ್ಲ, ಹೆಚ್ಚು ನೀರು ಕುಡಿದೇ ಇದ್ರೆ ಹೆಚ್ಚು ಆಹಾರವನ್ನ ತಿನ್ನಲ್ಲ, ಅದು ಅವುಗಳ ಉತ್ಪಾದನೆ ಮೇಲೆ ಗಣನೀಯವಾದಂತ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ನೀರನ್ನ ಶುದ್ಧವಾದಂತ ನೀರನ್ನು ಕೊಡೋದು ತಣ್ಣನೆ ನೀರನ್ನ ಕೊಡೋದು ಬಹಳ ಕ್ರಿಟಿಕಲ್. ನಾವು ಇನ್ನು ಹೆಚ್ಚು ಇದಾದ್ರೆ ಹೇಳ್ತೀವಿ, ಇಷ್ಟಿಷ್ಟು ಸ್ಪೇಸ್ ಇರ್ಬೇಕು ಒಂದೊಂದು ಬರಡಿಗೆ, ಅಂದ್ರೆ ವಾಟರ್ಸ್ ಏನ್ ಇಟ್ಟಿರ್ತೀವಿ ನೀರುಣಿಕೆಗಳು, ಅವುಗಳಲ್ಲಿ ಒಂದೊಂದು ಕೋಳಿಗೆ ಸುಮಾರು 2.5 ಸೆಂಟಿಮೀಟರ್ ಅಷ್ಟು ಜಾಗ ಇರೋ ಹಾಗೆ ನಾವು ನೋಡ್ಕೊಳ್ಬೇಕಂತ. ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ರೈತರಿಗೆ ಹೇಳಲಿಕ್ಕೆ ಆಗದೆ ಇದ್ರು ಹೆಚ್ಚು ನೀರು ಎಲ್ಲಿ ಅವುಗಳು ತಕ್ಷಣ ನೀರು ಬೇಕಂದ್ರೆ ಸಿಗೋ ರೀತಿಯಲ್ಲಿ ನೀರುಣಿಕೆಗಳನ್ನ ಹೆಚ್ಚು ಮಾಡ್ಕೋಬೇಕು, ಇದು ಬಹಳ ಮುಖ್ಯ. ಅಂದ್ರೆ ಒಟ್ಟಲ್ಲಿ ಅದ್ರ ಜೊತೆಗೆ ನೀರು ಸ್ವಲ್ಪ ತಂಪಾಗಿ ಇಟ್ಕೊಳ್ಳೋದು, ತಂಪಿಟ್ರೆ ತುಂಬಾನೇ ಒಳ್ಳೆ, ನೀರು ಶುದ್ಧವಾಗಿರ್ಬೇಕು, ತಂಪಿರ್ಬೇಕು. ಕೋಳಿಗಳಿಗೆ ನೀರುಣಿಕೆ ಏನು ಜಾಗಗಳನ್ನು ಮಾಡಿರ್ತಾರೆ ಅವು ಹೆಚ್ಚು ಇದ್ದಷ್ಟು ಒಳ್ಳೇದು ಬೇಸಿಗೆಯಲ್ಲಿ, ಒಳ್ಳೇದು. ಇದರಿಂದಾಗಿ ಸ್ವಲ್ಪ ಅವು ಬೇಸಿಗೆಯ ತಾಪವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ, ಅದೇ ಆಗುತ್ತೆ ಉತ್ಪಾದನೆ ಅವುಗಳಿಂದ ನಮಗೆ ಹೆಚ್ಚು ಸಿಗುತ್ತೆ. ಬಹಳ ಮುಖ್ಯವಾಗಿ ಡಾಕ್ಟರ್, ಈಗ ಬೇಸಿಗೆಯಲ್ಲಿ ಮನುಷ್ಯನಿಗೆ ಆಹಾರ ಸೇವಿಸೋದು ಕಷ್ಟ ಆಗ್ತದೆ, ಪ್ರಾಣಿ ಪರಿಸ್ಥಿತಿನೂ ಹಾಗೆ ಇರ್ತದೆ, ಎಲ್ಲ ಪ್ರಾಣಿಗಳಿಗೂ ಸಹ ಬೇಸಿಗೆ, ಅದು ನಮ್ಮಂತಹ ಪ್ರದೇಶಗಳಲ್ಲಿ ಇರ್ತಕ್ಕಂತ ಎಲ್ಲಾ ಮನುಷ್ಯರು ಪ್ರಾಣಿಗಳು ತೊಂದರೆ ಅನುಭವಿಸೋದು ನೋಡ್ತೇವೆ. ನಾವು ಮನೆಗಳಲ್ಲೇ ನೋಡಿದ್ರೆ ಮನೆ ಮುಂದೆ ಸ್ವಲ್ಪ ನೀರು ಬಿಟ್ಟರೆ ಹಕ್ಕಿಗಳೆಲ್ಲ ನೀರನ್ನು ಹುಡುಕಿ ಬರ್ತವೆ, ಹಾಗೇನೆ ಆಹಾರನು ಸಹ. ಯಾವಾಗ ಈಗ ತಾಪಮಾನ ಜಾಸ್ತಿ ಇರುತ್ತೆ, ನೀರು ಕುಡಿಲಿಕ್ಕೆ ಆಗಲ್ಲ, ಹಾಗಾಗಿ ಆಹಾರ ಸೇವನೆ ಕಡಿಮೆ ಆಗ್ತದೆ. ಸೊ ಹೀಗೆ ಈ ಕೋಳಿಗಳಲ್ಲೂ ಸಹಿತ ಈ ತರದ ಆಹಾರ ಸೇವಿಸುವ ಪ್ರಮಾಣ ಕಡಿಮೆ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿದ್ರಿ. ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು, ಆಹಾರ ನೀಡಲಿಕ್ಕೆ ಯಾವ್ಯಾವ ರೀತಿಯ ಕ್ರಮಗಳನ್ನ ಅನುಸರಿಸಿದ್ರೆ ಉತ್ತಮ? ಯಾಕಂದ್ರೆ ಕೋಳಿ ಉದ್ಯಮವನ್ನಾಗಿನೇ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಅದಕ್ಕೆ ತಂದೆ ಆಗಿರ್ತಕ್ಕಂತ ಬಂಡವಾಳನ್ನೆಲ್ಲ ಹಾಕಿರ್ತಾರೆ, ಆದ್ರೆ ನಷ್ಟ ಸಂಭವಿಸಿದ್ರೆ ಅದನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡ್ತದೆ. ಹೇಗೆ ಇದನ್ನ ಆಹಾರ ನೀಡೋದ್ರಲ್ಲಿ ಏನೇನು ಕ್ರಮಗಳಿದಾವೆ? ಇದು ಬಹಳ ಮುಖ್ಯ ಪ್ರಶ್ನೆ. ನಮ್ಮ ಕೋಳಿ ಉದ್ಯಮದಲ್ಲಿ ಯಾವಾಗ್ಲೂ ಆಹಾರ ಕೊಡ್ತಕ್ಕಂಥದ್ದೇನೆ ಒಂದು ದೊಡ್ಡ ಚಾಪ್ಟರ್, ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದು. ಕೋಳಿ ಆಹಾರ ಎಷ್ಟು ಬ್ಯಾಲೆನ್ಸ್ಡ್ ಆಗಿರ್ಲಿಕ್ಕೆ ನೋಡ್ತೀವಿ ಅಂದ್ರೆ, ಒಂದು ಸಣ್ಣ ಸಣ್ಣ ಅಮಿನೋ ಆಮ್ಲಗಳು ಸಹ ಅದರಲ್ಲಿ ಇರಬೇಕು. ಒಂದು ಅಮಿನೋ ಆಮ್ಲದ ಕೊರತೆ ಆದ್ರೇನೆ ಮೊಟ್ಟೆ ಉತ್ಪಾದನೆ, ಮಾಂಸದ ಉತ್ಪಾದನೆಯಲ್ಲಿ ಕಡಿಮೆ ಆಗೋದನ್ನ ನಾವು ನೋಡ್ತೇವೆ. ಹಾಗಿದ್ದಂತ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ನೀರು ತಾಪಮಾನ ಹೆಚ್ಚಿರೋದ್ರಿಂದ ಆಹಾರ ಸೇವನೆ ಕಡಿಮೆ ಆದ ತಕ್ಷಣ ಈ ಎಲ್ಲ ಪೋಷಕಾಂಶಗಳು ಸಿಗದೆ ಇದ್ರೆ ಉತ್ಪಾದನೆ ಮಟ್ಟ ಖಂಡಿತವಾಗಿಯೂ ಕುಸ್ತೋಗುತ್ತೆ. ಅದನ್ನ ಆಗದೆ ಇರಂಗ್ ನೋಡ್ಲಿಕ್ಕೆ ನಾವು ಆಹಾರವನ್ನ ಸೇವಿಸಿದಂಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೋಳಿಗಳು ಹೆಚ್ಚು ಬಿಸಿಲಿರೋ ಸಂದರ್ಭದಲ್ಲಿ ಮಧ್ಯಾಹ್ನದ ಹೊತ್ತು ಆಹಾರನ್ನು ಮುಟ್ಟಲ್ಲ, ಅವು ಹೆಚ್ಚು ನೀರನ್ನು ಕುಡಿತವೆ. ಹಾಗಾಗಿ ನಾವು ಸಮತೋಲನ ಆಹಾರವನ್ನ, ಎಲ್ಲ ಪೋಷಕಾಂಶಗಳಿರ್ತಕ್ಕಂಥ ಸಮತೋಲನ ಆಹಾರವನ್ನ ನಾವು ಹೆಚ್ಚು ತಂಪಿರ್ತಕ್ಕಂಥ ಸಮಯದಲ್ಲಿ, ಅಂದ್ರೆ ಬೆಳಗಿನ ಸಂದರ್ಭ ಅಥವಾ ಸಾಯಂಕಾಲದ ಸಂದರ್ಭದಲ್ಲಿ ನೀಡೋದನ್ನ ಅಭ್ಯಾಸ ಮಾಡಬೇಕು. ಮಧ್ಯಾಹ್ನದಲ್ಲಿ ಏನಾದ್ರೂ ನಾವು ಕೊಟ್ರೆ ದೇಹದ ಉಷ್ಣತೆ ಇನ್ನಷ್ಟು ಹೆಚ್ಚಾಗುತ್ತೆ, ಅವುಗಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಬೆಳಿಗ್ಗೆ ಅಥವಾ ಸಾಯಂಕಾಲದ ಸಂದರ್ಭದಲ್ಲಿ ನಾವು ಕೊಡ್ತಕ್ಕಂಥ ಸಮತೋಲನ ಆಹಾರವನ್ನ ಕೊಡೋದು ಒಂದು. ಜೊತೆಯಲ್ಲಿ ತಿನ್ನುವ ಪ್ರಮಾಣ ಕಡಿಮೆ ಇರೋದ್ರಿಂದ ಪೋಷಕಾಂಶಗಳನ್ನ ಸಾಂದ್ರತೆಯನ್ನು ಹೆಚ್ಚಿಸ್ಬೇಕು. ಈಗ ಉದಾಹರಣೆಗೆ ನಮಗೆ ಸುಣ್ಣದ ಪ್ರಮಾಣ ಮೊಟ್ಟೆ ಉತ್ಪಾದನೆಗೆ ಅವುಗಳ ಪ್ರಮಾಣವನ್ನ ಜಾಸ್ತಿ ಮಾಡಬೇಕು. ಅದು ತಜ್ಞರ ಸ್ಥಳೀಯ ವೈದ್ಯರ ಮೂಲಕ ಅಥವಾ ಯಾವ್ದಾದ್ ಅವ್ರು ಎಲ್ಲಿ ಆಹಾರವನ್ನ ತಗೊಳ್ತಾರೋ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಹೆಚ್ಚು ಸಾಂದ್ರವಾಗಿರ್ತಕ್ಕಂತಹ ಆಹಾರಗಳನ್ನು ಪಡೀಲಿಕ್ಕೆ ನೋಡ್ಬೇಕು. ಇನ್ನೊಂದು, ಆಹಾರದಲ್ಲಿ ವಿಟಮಿನ್ ಸಿ ಅನ್ನ ಹೆಚ್ಚು ಕೊಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ಹೆಚ್ಚು ಬಿಸಿಲಿರ್ತಕ್ಕಂತ ಸಂದರ್ಭದಲ್ಲಿ ದೇಹದ ಮೇಲೆ ಒತ್ತಡ ಆಗುತ್ತೆ, ಸ್ಟ್ರೆಸ್. ಅದು ಆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಈ ವಿಟಮಿನ್ ಸಿ ಬಹಳ ಮುಖ್ಯ. ಹಾಗಾಗಿ ಆಹಾರದಲ್ಲಿ ವಿಟಮಿನ್ ಸಿ ಅಥವಾ ಜೀವಸತ್ವ ಸಿ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಆಮೇಲೆ ಬೇಸಿಗೆಯ ಸಂದರ್ಭದಲ್ಲಿ ಹೆಚ್ಚು ಶ್ರಮ ವಹಿಸ್ತವ ದೇಹ, ದೇಹದ ಉಷ್ಣತೆಯನ್ನು ಹೊರಗೆ ಹಾಕ್ಲಿಕ್ಕೆ ಹೆಚ್ಚು ಶ್ರಮ ವಹಿಸುತ್ತೆ, ಹಾಗಾಗಿ ಹೆಚ್ಚು ಎನರ್ಜಿ ಬೇಕು. ನೋಡಿ, ಇದು ಒಂಥರ ಕಾಂಟ್ರಡಿಕ್ಟ್ರಿ, ಒಂದ್ ಕಡೆ ಆಹಾರ ತಿನ್ಲಿಕ್ಕಾಗಲ್ಲ ಆದ್ರೆ ಎನರ್ಜಿ ಬೇಕು. ನಾವು ನೋಡಿದ್ವಿ ಬಹಳ ಬೇಗ ಸುಸ್ತಾಗ್ತೀವಿ ನಾವು ಬೇಸಿಗೆಲಿ. ಸೊ ಎನರ್ಜಿ ಬೇಕಿರೋದ್ರಿಂದ ಆಹಾರ ಹೆಚ್ಚು ತಿಂತಾ ಇಲ್ಲ ಅವು. ಹಾಗಾಗಿ ಎನರ್ಜಿ ಕೊಡುವಂತಹ ಈ ಜಿಡ್ಡಿನ ಅಂಶಗಳನ್ನ ಆಹಾರದಲ್ಲಿ ಸೇರಿಸ್ಬೇಕು. ಈ ಜಿಡ್ಡಿನ ಅಂಶಗಳಲ್ಲಿ ಹೆಚ್ಚು ಎನರ್ಜಿ ಇರುತ್ತೆ, ತಿನ್ನೋದು ಸ್ವಲ್ಪ ಆದ್ರೂ ಆ ಜಿಡ್ಡಿನ ಅಂಶದ ಮೂಲಕ ಹೆಚ್ಚು ಎನರ್ಜಿ ಸಿಗೋದ್ರಿಂದ ಅವುಗಳು ಹೆಚ್ಚು ಆರೋಗ್ಯದಾಯಕವಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ, ಇದು ಬಹಳ ಮುಖ್ಯ. ಇನ್ನೊಂದು, ನಾವು ಕೋಳಿ ಸಾಕಾಣಿಕೆಯಲ್ಲಿ ಸಣ್ಣ ಸಣ್ಣ ಖನಿಜಗಳು, ನಾನು ಆವಾಗ್ಲೇ ಹೇಳಿದೆ ಅನೇಕ ಖನಿಜಗಳು ಉಸಿರಾಟ ಮೂಲಕ ಹೊರಹೋಗ್ತವೆ ಅಂತ. ಈ ಖನಿಜಗಳು, ಅನೇಕ ಜೀವಸತ್ವಗಳೆಲ್ಲ ಬಹಳ ಮುಖ್ಯ ಕೋಳಿಗಳ ಬೆಳವಣಿಗೆಗೆ. ಈ ಕೋಳಿ ಸಾಕಾಣಿಕೆಯಲ್ಲಿ ಸಾಮಾನ್ಯವಾಗಿ ನಾವು ಪುಡಿ ರೀತಿ ಇರ್ತಕ್ಕಂತ ಕೋಳಿ ಆಹಾರವನ್ನು ಕೊಡೋದು ನೋಡ್ತೀವಿ. ಪುಡಿ ರೀತಿಯ ಬದಲಾಗಿ, ಪುಡಿ ಇದ್ದಾಗ ಏನ್ ಮಾಡ್ತೇವೆ, ಕೋಳಿಗಳಿಗೆ ಒಂದು ಅಭ್ಯಾಸ ಇದೆ, ಎಲ್ಲ ಕುಕ್ಕಿ ಕುಕ್ಕಿ ತಿಂತವೆ, ಬೇಕಿರೋದನ್ನ ಹೆಕ್ಕಿ ತಿಂತವೆ, ಕಾಲಿಂದ ಕೆದರ್ತಾ ಇರ್ತವೆ. ಸಾಮಾನ್ಯವಾಗಿ ಖನಿಜಗಳು ಈ ಜೀವಸತ್ವಗಳಲ್ಲೆಲ್ಲ ಪುಡಿಲಿರ್ತವೆ, ಅವುಗಳನ್ನ ನಾವು ತಿನ್ನೋದಿಲ್ಲ ಹೆಚ್ಚು, ಅದು ಕೊರತೆ ದಕ್ಕೋದಿಲ್ಲ. ಅದು ಆಹಾರ ಸೇವಿಸುವುದೊಂದು ಕ್ರಮ, ತನ್ನದೇ ಆಗಿರತಕ್ಕಂತ ಕ್ರಮ ಇರ್ತದೆ ಇದೆ. ಹಾಗಾಗಿ ನಾವು ಬೇಸಿಗೆಯ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಪುಡಿಯ ಬದಲಾಗಿ ಈ ಪೆಲೆಟ್ಸ್ ಅಂತ ಸಿಗುತ್ತೆ, ಕಡ್ಡಿಗಳು, ಕಡ್ಡಿ ಅಥವಾ ಚೂರುಗಳಿರುತ್ತೆ, ಕ್ರಂಬಲ್ಸ್ ಅಂತೀವಿ ನಾವು, ಅವುಗಳ ರೂಪದಲ್ಲಿ ಆಹಾರ ಕೊಡೋದ್ರ ಕಡೆ ಗಮನ ಹರಿಸ್ಬೇಕು. ಇದೆಲ್ಲದನ್ನು ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ರೈತರು ಪಡಿಬೇಕಾದ್ರೆ ಈ ರೀತಿ ಆಹಾರವನ್ನ ತಗೊಂಡು ಅವುಗಳಿಗೆ ಕೊಡೋದ್ರ ಕಡೆ ತಮ್ಮ ಗಮನವನ್ನು ಹರಿಸ್ಬೇಕು. ಸೊ ಆಹಾರ ಬಹಳ ಮುಖ್ಯ ಬೇಸಿಗೆ ಸಂದರ್ಭದಲ್ಲಿ, ಕೊಡ್ತಕ್ಕಂತ ಆಹಾರನೇ ಅವುಗಳು ಹೆಚ್ಚು ತಿನ್ನೋ ಹಾಗೆ ಮಾಡೋದು, ಜೊತೆಯಲ್ಲಿ ಅವುಗಳಲ್ಲಿ ಕೆಲವು ಈ ಶಕ್ತಿಯನ್ನು ಕೊಡ್ತಕ್ಕಂತ ಮೂಲ ವಿಟಮಿನ್ ಸಿ, ಸುಣ್ಣ, ಇವುಗಳು ಹೆಚ್ಚು ಸಾಂದ್ರವಿರುವ ಹೆಚ್ಚು ಪ್ರಮಾಣದಲ್ಲಿ ಇರೋ ರೀತಿಯಲ್ಲಿ ಆಹಾರದಲ್ಲಿ ನೋಡ್ಕೊಳ್ಳೋದು ಸಹ ಬಹಳ ಮುಖ್ಯ. ನೀವು ಒಂದು ಈಗ ಮೂರು ಅಂಶಗಳು ಬಹಳ ಮುಖ್ಯವಾಗಿ ಹೇಳಿದ್ರು, ಒಂದು ಸುಣ್ಣ, ಮತ್ತೊಂದು ಸಿ ಜೀವಸತ್ವ, ಮತ್ತೊಂದು ಜಿಡ್ಡಿನ ಆಹಾರ ಕ್ರಮ ಅಂತ. ಈ ಮೂರನ್ನ ಸ್ವಲ್ಪ ವಿವರಿಸ್ತಾರೆ. ಅದು ಅದು ಸುಣ್ಣದ ಅದಕ್ಕೆ ಅದು ಆಹಾರ ಕ್ರಮವಾಗಿ ಅದು ಹೇಗೆ ಬಳಕೆ ಆಗ್ತದೆ? ಈಗ ನಾವು ಕಮರ್ಷಿಯಲಿ ಏನು ಈಗ ಎಲ್ಲ ಮಾಡ್ತಕ್ಕಂತ ರೈತರು ತಮ್ಮದೇ ಆಹಾರವನ್ನ ಬಳಸ್ಕೊಳ್ಳೋದು ಕಮ್ಮಿ. ಸೊ ಹಾಗಾಗಿ ಯಾವ ಒಂದು ಅವರು ವಾಣಿಜ್ಯ ಆಹಾರವನ್ನ ತಗೊಳ್ತಾರೋ ಅವುಗಳಲ್ಲಿ ಈ ಪ್ರಮಾಣದ ಖಾತ್ರಿಯನ್ನ ನೋಡ್ಬೇಕು. ಹಾಗಿದ್ದಾಗ ಏನಾಗುತ್ತೆ, ಯಾವಾಗ್ಲೂ ಒಬ್ಬ ಒಳ್ಳೆ ಮಾರುಕಟ್ಟೆಯಲ್ಲಿ ಒಳ್ಳೆ ಹೆಸರಿರತಕ್ಕಂತಹ ಕಂಪನಿಯ ಆಹಾರವನ್ನು ತೆಗೆದುಕೊಳ್ಳೋ ಕಡೆ ಗಮನ ಕೊಡ್ಬೇಕು. ಅದರಲ್ಲೂ ಬೇಸಿಗೆಯಲ್ಲಿ ಬಹಳ ಮುಖ್ಯವಾಗಿ. ಅನೇಕ ವೇಳೆ ನಮಗೆ ಇವ್ರು ಯಾರು ಎಲ್ಲಿಂದ ಬರ್ತಿದೆ ಫೀಡ್ ಅನ್ನೋದೇ ಅನೇಕ ರೈತರಿಗೆ ಗೊತ್ತಿರೋದಿಲ್ಲ. ಸೊ ಅವುಗಳಲ್ಲಿ ಪ್ರಮಾಣ ಎಷ್ಟಿದೆ ಯಾರಿಗೂ ಹೇಳಲಿಕ್ಕಾಗಲ್ಲ, ಅದನ್ನ ಅನಲೈಸ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಬೇಸಿಗೆ ಸಂದರ್ಭದಲ್ಲಿ ಒಂದಿಷ್ಟು ಮಾರುಕಟ್ಟೆಯಲ್ಲಿ ಹೆಸರಿರ್ತಕ್ಕಂತಹ ಬ್ರ್ಯಾಂಡ್ ಗಳಿಗೆ ಹೆಚ್ಚು ಹಣ ಕೊಡ್ಬೇಕಾದ್ರೂ ಸಹ ಯೋಚನೆ ಮಾಡ್ದಲೇನೆ ಆತದನ್ನೇ ತಗೊಂಡಾಗ ಇಂತಿಷ್ಟು ಸುಣ್ಣ, ಇಂತಿಷ್ಟು ವಿಟಮಿನ್ ಸಿ ಖಾತ್ರಿ ಆಗಿರ್ತಕ್ಕಂಥದ್ದು ನಮ್ಗಿರುತ್ತೆ, ಅದ್ರ ಬಗ್ಗೆ ಎಚ್ಚರ ವಹಿಸ್ಬೇಕು. ಬಹಳ ಮುಖ್ಯವಾಗಿ ಡಾಕ್ಟರ್, ನೀವು ಈಗ ಕೋಳಿ ಸಾಕಾಣಿಕೆಗೆ ಅದರ ಉಷ್ಣಾಂಶವನ್ನ ಕಾಪಾಡಿಕೊಳ್ಳುವ ಕ್ರಮಗಳ ಬಗ್ಗೆ ಹೇಳಿದ್ರಿ, ನೀರನ್ನು ಹೇಗೆ ಒದಗಿಸಬೇಕು ಅನ್ನೋದ್ರ ಕ್ರಮಗಳ ಬಗ್ಗೆ ಹೇಳಿದ್ರಿ, ಆಹಾರದ ಬಗ್ಗೆ ಹೇಳಿದ್ರಿ. ಬೇಸಿಗೆಯಲ್ಲಿ ಕೋಳಿಗಳಿಗೆ ಏನಾದರೂ ರೋಗಗಳು ಬರುವ ಸಾಧ್ಯತೆಗಳಿರ್ತದ? ಬಿಸಿಲಿನ ತಾಪಮಾನದ ಪರಿಣಾಮ ಒಂದಲ್ದೇನೆ ಬೇರೆ ಏನಾದರೂ ರೋಗಗಳು ಬರುವ ಸಾಧ್ಯತೆ? ನಾನು ಆಗ್ಲೇ ಹೇಳಿದೆ ಈ ಸ್ಟ್ರೋಕ್ ಬಗ್ಗೆ ಹೇಳಿದೆ, ಅದು ತುಂಬಾ ಸಾಮಾನ್ಯ ಈ ಸಂದರ್ಭದಲ್ಲಿ. ನಾವು ಇಲ್ಲಿ ಬಳ್ಳಾರಿಯಲ್ಲಿ ಪ್ರಾಣಿ ರೋಗ ನಿರ್ಣಯಾಲಯ ಇದೆ, ಅಲ್ಲಿಗೆ ಈಗ ಬರುವಂತ ಕೋಳಿಗಳದ್ದು ಏನ್ ಕೇಸ್ ಅಂದ್ರೆ ಈ ಸ್ಟ್ರೋಕ್ ದೇ ಇರುತ್ತೆ. ನಾವು ಒಳ್ಳೆ ತಣ್ಣ ನೀರ್ ಕೊಟ್ರಲ್ಲ, ನಾವು ಕೋಳಿ ಮನೆ ವಾತಾವರಣ ತಂಪು ನಾವು ಮೇಂಟೈನ್ ಮಾಡ್ರಲ್ಲ, ಇದನ್ನೆಲ್ಲ ಕಾರಣಕ್ಕೆ. ಜೊತೆಲಿ ನಾನು ಈಗಾಗಲೇ ಹೇಳದಂಗೆ ನೀರ್ ಕುಡಿಯೋದು ಹೆಚ್ಚು ಮಾಡ್ತವೆ, ಆಹಾರ ತಿನ್ನೋದು ಸ್ವಲ್ಪ ಕಡಿಮೆ ಪ್ರಮಾಣ ಆಗುತ್ತೆ, ಅಥವಾ ನಾವು ಈ ಕ್ರಮಗಳನ್ನೆಲ್ಲ ವಹಿಸ್ತಿದ್ರೆ ಆಹಾರವನ್ನ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬಿಟ್ಬಿಡ್ಬೋದು. ಅಂತ ಸಂದರ್ಭದಲ್ಲಿ ಪೋಷಕಾಂಶಗಳ ಕೊರತೆ, ನಮಗೆ ಕೆಲವು ಪುಟ್ಟ ಪುಟ್ಟ ಖನಿಜಗಳು ಜೀವಸತ್ವಗಳು ಸಹ ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ. ಆಹಾರ ಸೇವನೆ ಕಡಿಮೆ ಆದ ತಕ್ಷಣ ಕೋಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಡುತ್ತೆ. ನೋಡಿ ಹೇಗೆ ಅಂದ್ರೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದ್ರಿಂದ ಅಂದ್ರೆ ಆಹಾರ ಸೇವನೆ ಆಗದೆ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಅದರಿಂದ ರೋಗಗಳು ಬರ್ತವೆ. ಅದರಲ್ಲೂ ಕೆಲವು ವೈರಾಣು ರೋಗಗಳು, ಅದರಲ್ಲಿ ಗುಂಬುರ ಅಂತ ಒಂದು ರೋಗ ಇದೆ, ಐಬಿಡಿ ಅಂತ ಹೇಳ್ತೀವಿ, ಆಮೇಲೆ ಕೊಕ್ಕರೆ ರೋಗ, ಇವೆಲ್ಲ ಸಾಮಾನ್ಯವಾಗಿ ಕಾಣಿಸ್ಕೊಳ್ತದೆ. ಅಂದ್ರೆ ಇವೇನು ಬೇಸಿಗೆ ಕಾಯಿಲೆಗಳೇ ಅಂತಲ್ಲ, ಆಹಾರದ ಕೊರತೆ, ಪೋಷಕಾಂಶಗಳ ಕೊರತೆ, ಅದರಿಂದ ಆದಂತಹ ರೋಗ ನಿರೋಧಕ ಶಕ್ತಿ ಕುಂಠಿತಗೊಳ್ಳೋದ್ರಿಂದ ಈ ರೋಗಗಳನ್ನ ನಾವು ಹೆಚ್ಚಾಗಿ ನೋಡ್ತೀವಿ. ಆಮೇಲೆ ನೀರಿನ ಮೂಲಕ ಬರ್ತಕ್ಕಂತಹ ಇನ್ನೊಂದು ಈಕೊಲೈ ಅಂತ ಬೇದಿ, ಅದನ್ನೆಲ್ಲ ಉಂಟು ಮಾಡ್ತದೆ. ಸೊ ಅದು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ನೋಡ್ತೀವಿ. ಅದು ನೀರಿನ ಮೂಲದ ಬಗ್ಗೆ ನಾವು ಹೆಚ್ಚು ಆ ಸಂದರ್ಭದಲ್ಲಿ ಗಮನ ಹರಿಸ್ಬೇಕು. ಇನ್ನು ಬೇಸಿಗೆ ಸಂದರ್ಭದಲ್ಲಿ ಈ ಕೋಳಿಗಳನ್ನ ಎರಡು ರೀತಿಲಿ ಸಾಕ್ತಾರೆ, ಒಂದು ನೆಲದ ಮೇಲೆ, ಅದನ್ನ ನಾವು ಡೀಪ್ ಲಿಟರ್ ಸಿಸ್ಟಮ್ ಅಂತೀವಿ, ಇನ್ನೊಂದು ಕೇಜ್ ಅಂತ ಹೇಳ್ತೀವಿ. ಡೀಪ್ ಲಿಟರ್ ಸಿಸ್ಟಮ್ ಅಲ್ಲಿ ಸಾಕಿದಾಗ ಕೆಳಗೆ ಏನು ಆ ಹೊಟ್ಟೋದನ್ನೆಲ್ಲ ಹಾಕಿರ್ತಾರಲ್ಲ ನಾವು ಸತ್ತೆ ಅಂತೀವಿ ಅದನ್ನ, ಅದು ಸರಿ ಒಣಗಿದ್ದೇ ಇದ್ರೆ ಅದು ಗಂಟು ಕಟ್ಟೋದು, ಶಿಲೀಂಧ್ರ ಬೆಳವಣಿಗೆ ಅದೆಲ್ಲ ನೋಡ್ತೀವಿ. ಆದ್ರೆ ಬೇಸಿಗೆಲಿ ಆ ಸಮಸ್ಯೆ ಇರಲ್ಲ. ಆದ್ರೆ ಕೆಲವು ಬಳ್ಳಾರಿ ಭಾಗದಲ್ಲಿ ನಾನು ಅನೇಕ ರೈತರಲ್ಲಿ ನೋಡಿದೀವಿ, ಬೇಸಿಗೆಲಿ ತುಂಬಾ ತಂಪಿದ್ದಾಗ ಈ ಫಾಗರ್ಸ್ ಉಪಯೋಗಿಸೋದನ್ನ ಹೇಳಿದೆ ನಾನು. ದೊಡ್ಡ ದೊಡ್ಡ ರೈತರು, ಕೆಲವು ರೈತರು ನೇರವಾಗಿ ಅವುಗಳ ಮೇಲೆ ನೀರು ಹೊಡುತ್ತಾರೆ ದೇಹಕ್ಕೆ, ನೇರವಾಗಿ ನೀರನ್ನ ಪೈಪ್ ಹಿಡಿದ್ಬಿಟ್ಟು ನೀರ್ ಬಿಡ್ತಾರೆ ತಂಪಾಗ್ಲಿ ಅಂತ. ಆಕ್ಚುಲಿ ಅದು ಅವುಗಳ ದೇಹವನ್ನು ತಂಪು ಮಾಡೋ ದೃಷ್ಟಿಯಿಂದ ಒಳ್ಳೇದೆ. ಆದ್ರೆ ಯಾವಾಗ ನೆಲದಲ್ಲಿ ಸಾಕಿರ್ತಾರೆ ಈ ಡೀಪ್ ಲಿಟರ್ ಸಿಸ್ಟಮ್ ಅಲ್ಲಿ, ಆ ನೆಲದು ಇದೆಲ್ಲ ಒದ್ದೆ ಆಗೋಗುತ್ತೆ, ಲಿಟರ್ ಎಲ್ಲ ಫಂಗಸ್ ಆಗೋ ಸಾಧ್ಯತೆಗಳು. ಸೊ ಹಾಗಾಗಿ ಅದನ್ನ ನಾವು, ಒಂದು ಉಷ್ಣತೆ ಆಗ್ಲೇ ಜಾಸ್ತಿ ಇದೆ, ನೀರು ಹೊಡೆದ್ರಿಂದ ಆರ್ದ್ರತೆ ಜಾಸ್ತಿ ಆಯ್ತು, ಹ್ಯುಮಿಡಿಟಿ ಜಾಸ್ತಿ ಆಯ್ತು, ಫಂಗಸ್ ಬೆಳವಣಿಗೆ ಆಗುತ್ತೆ. ಸೊ ಶಿಲೀಂಧ್ರದ ಸಂಬಂಧಿತ ರೋಗಗಳು ಬರೋ ಸಾಧ್ಯತೆನೂ ಇರ್ತದೆ. ಆ ಫಂಗ ಆಮೇಲೆ ಈ ಲಿಟರ್ ಒದ್ದೆ ಆದ್ರೆ ಕಾಕ್ಸಿಡಿಯೋಸಿಸ್ ಅಂತ ಹೇಳ್ತೀವಿ, ಒಂದು ಪರಾವಲಂಬಿ ಜೀವಿಯಿಂದ ಬರ್ತಕ್ಕಂತ ರೋಗ, ಅದು ಬರೋ ಸಾಧ್ಯತೆ ಇದೆ. ಆಕ್ಚುಲಿ ಅವೆರಡು ಬರಬಾರದು ಈ ಸಂದರ್ಭದಲ್ಲಿ. ನಾವು ಮಾಡುವ ಕ್ರಮಗಳು ತಪ್ಪಾಗಿದ್ರೆ, ಲಿಟರ್ ಅನ್ನು ಒದ್ದೆ ಆಗೋ ತರ ಮಾಡಿದ್ರೆ ಆ ರೋಗಗಳು ಸಹ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆನೂ ಸಹ ರೈತರು ಎಚ್ಚರ ಇರಬೇಕು. ಓಹೋಹೋ, ಡಾಕ್ಟರ್, ಈಗ ಬಹಳ ಮುಖ್ಯವಾಗಿ ಕೋಳಿ ಸಾಕಾಣಿಕೆ ಮಾಡುವವರು ಬೇಸಿಗೆಯಲ್ಲಿ ಈಗ ನೀವು ಕೊಟ್ಟಿರ್ತಕ್ಕಂತ ಸಲಹೆಗಳನ್ನೆಲ್ಲ ಅನುಸರಿಸ್ತಾ ಇದ್ರೆ ತೊಂದರೆ ಇಲ್ಲ, ಒಳ್ಳೆಯದು. ಆದ್ರೆ ಮತ್ತೆ ಏನಾದರೂ ಹೆಚ್ಚಿನ ವಿಷಯಕ್ಕೆ ನಿಮ್ಮನ್ನ ಸಂಪರ್ಕಿಸಬಹುದಾ? ಹಾಗಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಮ್ಮ ಕೇಳುಗರಿಗೆ ಕೊಟ್ರೆ ಚೆನ್ನಾಗಿರುತ್ತೆ. ಒಳ್ಳೇದು, ಒಳ್ಳೇದು. ರೈತ ಬಾಂಧವರು ನನ್ನ ದೂರವಾಣಿ ಸಂಖ್ಯೆ ನೋಟ್ ಮಾಡಬಹುದು. 9481904801236363. ಕೇಳುಗರೇ, ಕೇಳಿದ್ರಲ್ಲ, ಬಹಳ ಮುಖ್ಯವಾಗಿ ಬೇಸಿಗೆಯಲ್ಲಿ ಕೋಳಿ ಸಾಕಾಣಿಕೆ ಮಾಡುವಂತಹ ರೈತರು ಯಾರೇ ಇರಲಿ, ಕೋಳಿಗಳ ಬಗ್ಗೆ ನಿಗಾ ವಹಿಸಲೇಬೇಕಾಗ್ತದೆ. ಅದರ ಅಂದ್ರೆ ತಾಪಮಾನದ ನಿಯಂತ್ರಣ ಮಾಡೋದಾಗಿರ್ಬೋದು, ಮತ್ತು ಅವುಗಳಿಗೆ ಕೊಡತಕ್ಕಂಥ ಆಹಾರ ಕ್ರಮವಾಗಿರ್ಬೋದು, ನೀರನ್ನು ಒದಗಿಸುವ ವಿಧಾನಗಳಾಗಿರ್ಬೋದು, ಇದನ್ನೆಲ್ಲ ಸರಿಯಾಗಿ ಮ್ಯಾನೇಜ್ ಮಾಡಿದ್ರು ಅಂದ್ರೆ ಖಂಡಿತವಾಗ್ಲೂ ಸಹಿತ ಬೇಸಿಗೆಯಲ್ಲಿ ಕೋಳಿಯ ಉತ್ಪಾದನೆ, ಮಾಂಸ ಉತ್ಪಾದನೆಯಾಗಿರ್ಬೋದು, ಮೊಟ್ಟೆ ಉತ್ಪಾದನೆಯಾಗಿರ್ಬೋದು, ಏನೇ ಆಗಿರ್ಬೋದು, ಒಳ್ಳೆಯ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಸಾಕಷ್ಟು ಮಾಹಿತಿಯನ್ನ ಡಾಕ್ಟರ್ ರಮೇಶ್ ಬಿಕೆಯವರು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ಒಳ್ಳೆಯದು ಡಾಕ್ಟ್ರೆ. ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕೋಳಿ ಸಾಕಾಣಿಕೆಯಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ಏನೆಲ್ಲ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ ಅನ್ನುವಂಥ ವಿಚಾರಗಳನ್ನು ನಮ್ಮ ರೈತರಿಗೆ, ಕೇಳುಗರಿಗೆ ಮತ್ತು ಕೋಳಿ ಉದ್ಯಮವನ್ನು ಮಾಡ್ತಾ ಇರೋರಿಗೆ ತಿಳಿಸ್ಕೊಟ್ಟಿದ್ರ. ಧನ್ಯವಾದಗಳು, ನಮಸ್ಕಾರ. ತಮಗೂ ಸಹ ಹೊಸಪೇಟೆ ಆಕಾಶವಾಣಿ ಕೇಂದ್ರದವರಿಗೂ ಈ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೂ ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ ಕುರಿತು ಡಾಕ್ಟರ್ ರಮೇಶ್ ಬಿಕೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದು ಒಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಶಿಶು ಮತ್ತು ಮಕ್ಕಳು ಸದೃಢ ದೇಹ ಮತ್ತು ಚುರುಕು ಬುದ್ಧಿ ಹೊಂದಬೇಕೇ? ಕಬ್ಬಿಣಾಂಶ, ವಿಟಮಿನ್ ಸಿ, ಫೋಲಿಕ್ ಆಮ್ಲ ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ನೀಡಿ. ಪೂರಕವಾಗಿ 6-59 ತಿಂಗಳ ಚಿಕ್ಕ ಮಕ್ಕಳಿಗೆ IFA ಸಿರಪ್ ಅನ್ನು 1 ಮಿಲಿಯಂತೆ ವಾರಕ್ಕೆ 2 ಬಾರಿ, 5-9 ವರ್ಷಗಳ ಮಕ್ಕಳಿಗೆ ಪ್ರತಿ ವಾರ 1 ಪಿಂಕ್ ಮಾತ್ರೆ, 10-19 ವರ್ಷಗಳ ಹದಿಹರೆಯದವರಿಗೆ 1 ನೀಲಿ ಮಾತ್ರೆಯನ್ನು ಪ್ರತಿ ವಾರ ನೀಡಿ. IFA ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ರೈತರಿಗೆ ಸಲಹೆ. ಎಲೆ ಸುರಂಗ ಕೀಟವು ಪ್ರತಿ ವರ್ಷ ಕುಂಬಳ ಜಾತಿಯ ತರಕಾರಿಗಳನ್ನು ಬೆಳೆಯುವ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದ್ದು, ಒಣ ಪ್ರದೇಶದಲ್ಲಿ ಈ ಕೀಟದ ಬಾಧೆ ಹೆಚ್ಚಾಗಿ ಇಳುವರಿಯಲ್ಲಿ ಭಾರೀ ಹಾನಿಯನ್ನು ಉಂಟುಮಾಡುತ್ತವೆ. ಹಾನಿಯ ಲಕ್ಷಣಗಳು ಅಂದರೆ ಮರಿಹುಳು ಎಲೆಗಳ ಪದರಗಳ ಮೇಲೆ ಸೇರಿ ಹಸಿರು ಪದಾರ್ಥವನ್ನು ಕೆರೆದು ತಿನ್ನುತ್ತವೆ. ಎಲೆಗಳ ಮೇಲೆ ಬಿಳಿ ಹಾವಿನಾಕೃತಿಯ ಮಚ್ಚೆಗಳನ್ನು ಕಾಣಬಹುದಾಗಿರುತ್ತದೆ. ನಂತರ ಎಲೆಗಳು ಒಣಗಿ ಉದುರುವುದರಿಂದ ಬೆಳೆಯ ಬೆಳವಣಿಗೆ ಕುಂಠಿತಗೊಂಡು ಹೂಕಾಯಿಗಳ ಸಂಖ್ಯೆ ಕಡಿಮೆಯಾಗಿ ಇಳುವರಿ ಕಡಿಮೆಯಾಗುತ್ತದೆ. ಹಿಂದಿನ ಹಂಗಾಮಿನ ಬೆಳೆಯುಳಿಕೆಗಳನ್ನು ಆಳವಾದ ಉಳುಮೆಯನ್ನು ಮಾಡಿ ಮಣ್ಣಿನಲ್ಲಿ ಸೇರಿಸುವುದರಿಂದ ಈ ಕೀಟದ ತೀವ್ರತೆಯನ್ನು ಮಿತಗೊಳಿಸಬಹುದಾಗಿದೆ. ಬೆಳೆಯ ಸುತ್ತಲೂ ಎತ್ತರವಾದ ಬೆಳೆಗಳನ್ನು ಬೆಳೆಯುವುದರಿಂದ ಹಾಗೂ ಕಳೆಗಳ ನಿಯಂತ್ರಣ ಮಾಡುವುದರಿಂದ ಈ ಕೀಟದ ಸಂಖ್ಯೆಯನ್ನು ನಿಯಂತ್ರಣದಲ್ಲಿ ಇಡಬಹುದು. ಪ್ರಾರಂಭಿಕ ಹಂತದಲ್ಲಿ 4% ಬೇವಿನ ಬೀಜದ ರಸ ಅಥವಾ 1% ಬೇವಿನ ಸೋಪು ಅಥವಾ ಹೊಂಗೆ ಸೊಪ್ಪಿನ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಬಿತ್ತನೆಯಾದ 3 ವಾರಗಳ ನಂತರ ಬೆಳೆಗೆ 4 ಗ್ರಾಂ ಕಾರ್ಬಾರಿಲ್ 50% ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಬೆಳೆಯಲ್ಲಿ ಕೀಟಗಳನ್ನು ನೋಡಿಕೊಂಡು ಬಿತ್ತನೆಯಾದ 5, 8 ಮತ್ತು 11 ವಾರಗಳ ನಂತರ 2 ಮಿಲಿಲೀಟರ್ ಮೆಲಾಥಿಯಾನ್ 50 EC ಅಥವಾ 1 ಮಿಲಿಲೀಟರ್ ಮಿಥೈಲ್ ಪ್ಯಾರಾಥಿಯಾನ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. ಕುಂಬಳಕ್ಕೆ ಇರುವ ಒಂದು ರೋಗವೆಂದರೆ ಬೂಜು ತುಪ್ಪಟ ರೋಗ. ಈ ರೋಗ ಕುಂಬಳ ಜಾತಿಯ ತರಕಾರಿಗಳಲ್ಲಿ ಬಹುಮುಖ್ಯವಾದ ರೋಗವಾಗಿದ್ದು ಶೇಕಡ 50-60% ಇಳುವರಿಯಲ್ಲಿ ಹಾನಿಯನ್ನುಂಟು ಮಾಡುತ್ತದೆ. ಎಲೆ ಮೇಲೆ ಮೊದಲಿಗೆ ಕೋನಾಕಾರದ ಹಳದಿ ಚುಕ್ಕೆಗಳು ಕಾಣಿಸುತ್ತವೆ. ಕೆಳಗಿನ ಭಾಗವು ನೇರಳೆ ಬಣ್ಣದಿಂದ ಕೂಡಿರುತ್ತದೆ. ನಂತರ ಈ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ಪೂರ್ತಿ ಎಲೆಯ ಭಾಗವನ್ನು ಆವರಿಸುವುದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಈ ರೋಗವು ಕಾಂಡ ಹಾಗೂ ಕಾಯಿಗಳ ಮೇಲೆ ಕೂಡ ಕಂಡುಬಂದು ಹೆಚ್ಚಿನ ಹಾನಿಯನ್ನುಂಟು ಮಾಡುತ್ತವೆ. ರೋಗ ನಿರೋಧಕ ತಳಿಗಳ ಉಪಯೋಗ ಹಾಗೂ ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡುವುದರಿಂದ ಈ ರೋಗದ ಬಾಧೆ ಕಡಿಮೆಯಾಗಿದ್ದು ಕಂಡುಬಂದಿರುತ್ತದೆ. ಜೈವಿಕ ಪೀಡನಾಶಕ ಟ್ರೈಕೋಡರ್ಮಾ ಹಾರ್ಜಿಯಾನಮ್ಮನ್ನು ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರದೊಂದಿಗೆ 100 kg ಕೊಟ್ಟಿಗೆ ಗೊಬ್ಬರಕ್ಕೆ 1 kg ಹದಿನೈದು ದಿನಗಳ ಕಾಲ ವೃದ್ಧಿಸಿ ಸೇರಿಸುವುದು, ಬೀಜವನ್ನು 2 g ಮೆಟಲಾಕ್ಸಿಲ್ ಪ್ರತಿ ಕೆಜಿ ಬೀಜಕ್ಕೆ ಉಪಚರಿಸುವುದು, ಬಿತ್ತನೆಯಾದ 3 ವಾರಗಳ ನಂತರ ಬೆಳಗ್ಗೆ 2 g ಮ್ಯಾಂಕೋಜೆಬ್ 50 WP 1 L ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಈ ರೋಗದ ತೀವ್ರತೆ ಹೆಚ್ಚಾದಲ್ಲಿ 2 g ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಜೆಬ್ ಅಥವಾ 2 g ಸೈಮಾಕ್ಸಿಲ್ ಮ್ಯಾಂಕೋಜೆಬ್ 1 L ಸೇರಿಸಿ ಸಿಂಪಡಣೆ ಮಾಡಬೇಕು. ಇನ್ನೊಂದು ಪ್ರಮುಖವಾದ ರೋಗ ಅಂದರೆ ಬೂದಿ ರೋಗ. ಈ ರೋಗ ಒಣ ಪ್ರದೇಶಗಳಲ್ಲಿ ಬೆಳೆದ ಬೆಳೆಗಳಿಗೆ ಹೆಚ್ಚಾಗಿ ಕಂಡುಬರುತ್ತದೆ. ತಡವಾಗಿ ಬಿತ್ತನೆ ಮಾಡಿದಾಗ ಈ ರೋಗದ ಬಾಧೆ ಹೆಚ್ಚಾಗಿ ಕಂಡುಬರುತ್ತದೆ. ಸಣ್ಣನೆಯ ಬಿಳಿ ಬೂದು ಬಣ್ಣದ ಚುಕ್ಕೆಗಳು ಎಲೆ ಮತ್ತು ಕಾಂಡದಲ್ಲಿ ಕಾಣಿಸುತ್ತವೆ. ರೋಗದ ತೀವ್ರತೆ ಹೆಚ್ಚಾದಾಗ ಎಲೆಗಳು ಪೂರ್ತಿ ಒಣಗುತ್ತವೆ. ಅಲ್ಲದೆ ಬೆಳವಣಿಗೆ ಕುಂಠಿತಗೊಂಡು ಎಲೆಗಳು ಉದುರಿ ಕಾಯಿಗಳ ಬೆಳವಣಿಗೆಗೆ ಹೊಂದದೆ ಗುಣಮಟ್ಟದಲ್ಲಿ ಹೆಚ್ಚಿನ ಇಳಿಕೆಯಾಗುತ್ತದೆ. ಈ ರೋಗದ ಲಕ್ಷಣಗಳು ಕಂಡುಬಂದಾಗ ಬಾಧೆಗೆ ಒಳಗಾದ ಎಲೆಗಳನ್ನು ಆಯ್ದು ನಾಶಗೊಳಿಸುವುದರಿಂದ ಹೆಚ್ಚಿನ ಹಾನಿಯನ್ನು ತಪ್ಪಿಸಬಹುದಾಗಿದೆ. ಹೂ ಬಿಡಲು ಪ್ರಾರಂಭವಾದಾಗ ಬೆಳಿಗ್ಗೆ 1 g ಕಾರ್ಬನ್ ಡೈಜಿಮ್ 50 WP ಅಥವಾ 1.5 g ಡೈನೋಕ್ಯಾಪ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ 2 ವಾರಗಳ ಅಂತರದಲ್ಲಿ ಸಿಂಪಡಿಸಬೇಕು. ಯಾವುದೇ ಸಂದರ್ಭದಲ್ಲಿ ಗಂಧಕ ಒಳಗೊಂಡ ಶಿಲೀಂಧ್ರ ನಾಶಕವನ್ನು ಈ ತರಹದ ಬೆಳೆಗಳಲ್ಲಿ ಉಪಯೋಗಿಸಬಾರದು. ರೈತರಿಗೆ ಸಲಹೆ ಕೇಳಿದಿರಿ. ದೋಷಗಳ ಯಾವುದೇ ಸಮಸ್ಯೆಗಳಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡಿ. ರಾಷ್ಟ್ರೀಯ ಶ್ರವಣ ದೋಷ ನಿಯಂತ್ರಣ ಮತ್ತು ನಿವಾರಣಾ ಕಾರ್ಯಕ್ರಮ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಒಂದು ಕೃಷಿ ಗೀತೆಯನ್ನು. ಹೋಗೋಣ ಬರ್ತೀಯ ಚಂದಿರನೆಡೆಗೆ ಹೋಗೋಣ ಬರುತ್ತೀಯ ಚಂದಿರನೆಡೆಗೆ ಹೋಗೋಣ ಬರುತ್ತೀಯ ಚಂದಿರನೆಡೆಗೆ ಸುಮ್ಮನೆ ಹೇಳುವೆ ಏಕೆ ನಡೆ ನೀ ಮನೆಗೆ ಸುಮ್ಮನೆ ಹೇಳುವೆ ಏಕೆ ನಡೆ ನೀ ಮನೆಗೆ ಹೋಗೋಣ ಬರುತ್ತೀಯ ಚಂದಿರನೆಡೆಗೆ ಅಲ್ಲಲ್ಲ